ಇಂದಿನ ಕೃಷಿ ರಂಗದಲ್ಲಿ ಸಮಗ್ರ ಕೃಷಿ ಅನುಭವಗಳು ರೈತರಾದ ರಾಮಪ್ಪ ಶಿವಪ್ಪ ನಂದನವಾಡಿ ಅವರೊಂದಿಗೆ ಈ ವಿಷಯವಾಗಿ ಸಂದರ್ಶನವನ್ನು ಕೇಳೋಣ. ಇವರನ್ನು ಸಂದರ್ಶಿಸಿದವರು ಎಚ್ ಪಿ ರಾಮಡಿಯವರು. ರೈತ ಬಾಂಧವರು, ಈಗ ನಮ್ಮ ಜೊತೆಯಲ್ಲಿ ರಾಮಪ್ಪ ಶಿವಪ್ಪ ನಂದನವಾಡಿ ಅವರಿದ್ದಾರೆ. ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಹೊನ್ನಾವರ ಗ್ರಾಮದವರು. ಸಾಕಷ್ಟು ಬೆಳೆಗಳನ್ನು ಬೆಳೀತಾರೆ, ಸುಮಾರು 20 ಅದರಲ್ಲಿ ಬಹುವಾರ್ಷಿಕ ಬೆಳೆಗಳು ಇದ್ದಾವೆ, ಅರಣ್ಯ ಬೆಳೆಗಳು ಇದ್ದಾವೆ, ತೋಟಗಾರಿಕಾ ಬೆಳೆಗಳು, ತರಕಾರಿ ಇಂಥವೆಲ್ಲವನ್ನು ಕೂಡ ಬೆಳ್ಕೊತ ಬಂದಿದ್ದಾರೆ. ಹೇಗೆಲ್ಲ ಮಾಡ್ತಾಯಿದ್ದಾರೆ ಮತ್ತು ಅವರಿಗೆ ಕೃಷಿ ಹೇಗೆ ಕೈ ಹಿಡಿದಿದೆ ಅನ್ನುವಂಥ ನಿಟ್ಟಿನೊಳಗೆ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ರಾಮಪ್ಪ. ನಮಸ್ಕಾರ ಸರ್. ನಿಮ್ಗೆ ಎಷ್ಟು ಜಮೀನಿದೆ? 2 ಜಮೀನು ಸರ್. ಹಾಂ, 2 ಜಮೀನು ಐತ್ರಿ. ಇಬ್ಬರು ನಾ ತಮ್ಮದೇವು, ಅದ್ರೊಳಗೆ 1 ನನಗೆ ಬರ್ತೈತ್ರಿ, ತಮ್ಮಗೆ 1 ಬರ್ತೈತಿ. 2002 ನಮ್ಮ ತಂದೆಯವರು ತೀರ್ಕೊಂಡ್ರು. ನಾ ಮೊದಲು ಪಂಚಾಯತಿ ಒಳಗೆ ವರ್ಕ್ ಕೆಲಸ ಮಾಡ್ತೀನಿ ರೀ. ತಂದೆಯವ್ರು ತಿಳ್ಕೊಂಡ ಮೇಲೆ ಒಕ್ಕಲ್ತನಕ್ಕೆ ಬರ್ಬೇಕು ಅನ್ನೋದು ಆಸೆ ಬಂತು ರೀ. ಮಾಡಿದ್ರೆ ಒಕ್ಕಲ್ತನ ಹೆಂಗೆ ಮಾಡಬೇಕು, ಮಾದರಿ ಆಗ್ಬೇಕು. ನಾ ಜೆ ಡಿ ಅವರ ಆತ್ಮ ಯೋಜನೆ ಒಳಗೆ ಒಳ್ಳೆ ರೈತ ಅನ್ನಿಸ್ಕೊಳ್ಳೋಂಥ ಶಕ್ತಿ ಒಳಗೆ 1 ಜಮೀನದೊಳಗೆ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿ ಬಂತು ಸರ್. ಆ ವರ್ಕನ್ನು ಬಿಟ್ಟು ಕೃಷಿಗೆ ಬರಬೇಕಂತೇಳಿ ಆಸೆ ಮಾಡ್ಕೊಂಡ್ರಿ. ಆ ಹೋದ ಟೈಮ್ದಾಗ 1 ಜಮೀನು ಐತಿ, ಏನು ಕೃಷಿ ಮಾಡ್ತೀಪ್ಪ ಅಂತ ಕೇಳಿದ್ರು ನನ್ನ ಸರ್. ನಾ ಮಾದರಿ ರೈತರ ಆಗಬೇಕು ಅನ್ನೋಂಥ ಆಸೆ ನನ್ನಲ್ಲಿ ಐತಿ. ನನಗೆ 1 ಇರಲಿ, ನನಗೆ 1.5 ಜಮೀನು ಇರಲಿ, ಅದರೊಳಗೆ ಮಾದರಿ ಮಾಡಬೇಕಾಗೈತಿ. ನಾ ಯಾವ ಉದ್ಯೋಗ ಮಾಡಿದ್ರೆ ನಾ ಒಳ್ಳೆ ರೈತ ಆಗ್ತಾನೆ ರೀ. ಈ ಯೋಜನೆ ಒಳಗೆ ಅವ್ರನ್ನ ಆತ್ಮಾದವ್ರನ್ನ ಕೇಳಿ ಶಿವಕುಮಾರ್ ಸರ್ ಅಂತೇಳಿ ನೆನೆಸ್ತೀರಿ? ಹಾಂ, ಈಗ ನೆನೆಸ್ತವ್ರು ಸರ್ ಅವ್ರನ್ನ. ಆಗ ಕೇಳಿದಾಗ ಅವ್ರು ಏನಂದ್ರೆ ನನಗೆ, ಉತ್ತಮ ರೈತ ಆಗ್ಬೇಕು, ಒಳ್ಳೆ ರೈತ ಆಗ್ಬೇಕಾದ್ರೆ ಸಮಗ್ರ ಕೃಷಿಯನ್ನು ಮಾಡಬೇಕು, ನೀ ಸಾವೋ ಕೃಷಿ ಒಳಗೆ ತಲ್ಲಿನರಾದ್ರೆ ಒಳ್ಳೆವಾಗ್ತಿ ಅನ್ನೋದು ವಿಷಯನ್ನು ಅವ್ರು ನಂಗೆ ತಿಳಿಸಿಕೊಟ್ರು ಸರ್. ನಾನು ಅದಕ್ಕೆ ಒಪ್ಪಂದದೇನಿರತ್ತೇನೆ. ಮತ್ತು ಅಲ್ಲಪ್ಪ, ಸಾವೋ ಕೃಷಿ ಮಾಡ್ಬೇಕಾದ್ರೆ 3 ನಿನ್ನ ಉತ್ಪನ್ನ ಬರೋದಿಲ್ಲ, ಕೃಷಿ ಮಾಡಬಾರ್ದಂಗೆ ಆಗ್ತೈತಿ, ನಿನಗೆ ಸ್ವಲ್ಪ ವಿಚಾರ ಮಾಡು ಅಂತಂದ್ರೆ ರೀ. ಸರ್, ಏನಾದಾಗಲಿ ಅನ್ಕೊ ಮಠ ಕಡಿಗೆ ದುಡಿಮೆ ಆರ ಮಾಡಿ ಕಳಿಸಿದಾರ ನಾ ಕೃಷಿ ಮಾಡ್ತೇನೆ, ಒಳ್ಳೆ ರೈತ ಆಗ್ಬೇಕು ಅನ್ನೋದು ನನ್ನ ಆಸೆ ಐತೆ ಅಂದ ಕೇಳಿದಾಗ ಸರ್ ಅಂದ್ರೆ, ಮೊದಲು ಪತ್ರ ಇದ್ರೊಳಗೆ ಎಚ್ ಕೆ ಪಾಟೀಲ್ ಹೊಲಕ್ಕೆ ನನ್ನ ಕರ್ಕೊಂಡು ಹೋದ್ರಿ ಸರ್, ಟ್ರೈನಿಂಗ್ ಹಾಕಿರಿ ಆತ್ಮದಿಂದ. ಅಲ್ಲಿ ಕರ್ಕೊಂಡು ಹೋದ್ರಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ ಐತ್ರಿ ಹುಲ್ಕುಟಿ ಅವ್ರೊಳಗೆ. ಅಲ್ಲಿ ಕರ್ಕೊಂಡು ಹೋದಾಗ ನೀ ಇದ್ರೊಳಗೆ ಯಾವ್ದು ಆಯ್ಕೆ ಮಾಡ್ತೀವಿ ಅಂತ ಕೇರಿ ನನ್ರಿ. ಸಾವು ಕೃಷಿ ಆಯ್ಕೆ ಮಾಡ್ತೀನಿ, ಯಾವುದು ಆಯ್ಕೆ ಮಾಡ್ಕೋತೀನಿ ಅಂತ ಸರ್ ಕೇರಿ ನನಗೆ. ಎಲ್ಲ ಅಲ್ಲಿ ಮೀಟಿಂಗ್ ಒಂದು 20 ಕೂಡಿಸಿರಿ. ಆ ಹೇಳಿದಾಗ ನಾನು ನೋಬನ್ ಕರೆದಿರ್ರಿ ಅವ್ರು. ಕರೆದಾಗ ನಾ ಅದನ್ನು ಯಾವ ಆಯ್ಕೆ ಮಾಡ್ಕೋತೇನೆ ಸರ್, ನಾ ಎರುಗಳು ತೊಟ್ಟೆ ಕಟ್ಟಬೇಕು, ಸಾವು ಕೃಷಿ ಮಾಡಬೇಕು, ನಾ ಉತ್ತಮ ರೈತ ಆಗಬೇಕಾದ್ರೆ ನಾ ಇದನ್ನ ಮಾಡ್ತೇನೆ ರೀ ಸರ್. ಅವಾಗ ಪಟ್ಟಣ ಶೆಟ್ಟಿ ಅಂತೊಬ್ಬರು ನಮ್ಮ ಅಳ್ನಾವರ ಅರಸಿಕೆ ಒಳಗೆ ಗ್ರಾಮ ಸೌಕರ್ಯದ್ರು. ಗ್ರಾಮ ಸೌಕರ್ಯದಾಗ ನಮ್ಮ ಅಳ್ನಾವರ ಅರಸಿಕೆ ಹೋಗು, ನಿನಗೆ ಎರುಗಳು ತೊಟ್ಟೆ ಆಸೆ ಆಗೈತಿಲ್ಲೋ, ಅದನ್ನು ಮಾಡ್ಬೇಕನ್ನತಿಲ್ಲೋ, ಅಲ್ಲ ನಮ್ಮ ಪಟ್ಟಣ ಶೆಟ್ಟಿದವ್ರು ನಾ ಹೇಳ್ತೇವೆ ಅಲ್ಲಿ ಹೋಗ್ರಿ ಅಂತಂದ್ರು. ಅಲ್ಲಿ ಹೋದಾಗ 2,000 ಇತ್ತು, ಒಂದು 20 ಸಹಾಯಧನ ಕೊಟ್ಟರು. ಸಹಾಯಧನ 2,000 ಇತ್ತು ರೀ. ಅದನ್ನು ನಾ ಏನು ಮಾಡಿರಿ, ಹೆಚ್ಚಿಗೆ ಮಾಡ್ಕೊಂಡು ನಾವು 4,000 ಮಾಡ್ಕೊಂಡು ನನ್ನೊಂದು 2,000 ಹಾಕಿನ್ರಿ. ಹಾಕಿದಾಗ ನಾವೊಂದು 20 ತೊಟ್ಟೆ ಕಟ್ಕೊಂಡ್ರಿ. ನಮ್ಮ ಯೂನಿವರ್ಸಿಟಿ ಅಗ್ರಿಕಲ್ಚರ್ಗೆ ಹೋಗಿ 1 ಆಗ 300 ಒಂದು ಕೆ ಜಿ ಹುಳ ಇದ್ರಿ, ತೊಗೊಂಬಂದ್ಬಿಟ್ಟಿನ್ರಿ. ಹುಳ ಬಿಟ್ಕೊಂಡು ಆ ಹೇಳಿದಾಗ ಅದು ಎಷ್ಟು ಆತ್ರಿ ಗೊಬ್ಬರು? 15-14 ಕ್ವಿಂಟಲ್ ಗೊಬ್ಬರ ಆತ್ರಿ. ಹಾಂ, ಒಂದು ತೊಟ್ಟಿ ಒಳಗೆ ಆತ್ರಿ. 2 ಜೋಡಿ ತೊಟ್ಟಿ ಕಟ್ಟಿನ್ರಿ. ಅದನ್ನ ಮಾಡ್ಕೊಂಡ್ರಿ. ಯಾವೆಲ್ಲಿ ಗಿಡ ಹಸ್ತನೋ, ಆ ಯಾವ ಗಿಡ ಹಸ್ತನೋ, ಅಗಿ ಯಾವ ಹಸ್ತನೋ, ಅದಕ್ಕೆ ಬಿಡೋದ್ರಿ. ಅದನ್ನು ಒಂದು ಬಗ್ಸಿ ಬಿಟ್ಬಿಟ್ಟು ಹಚ್ಕೊಂತ ಮೊದಲ ಪ್ರಥಮವಾಗಿ ಹೂವನ್ನು ಮಾಡ್ಕೊಳಕೈತೀನಿ ಸರ್. ಯಾಕಂದ್ರೆ ತಂದೆಯವರೆಲ್ಲ ಕಬ್ಬು ಹಚ್ಚಿ ಭೂಮಿ ಸ್ವಲ್ಪ ಬಡವಾಗಿತ್ತು. ನಾ ಅಷ್ಟೇ ಸ್ವಲ್ಪ ಪ್ರಮಾಣ ನಾನು ಸಾವು ಕೃಷಿ ತರ್ಬೇಕಂದ್ರೆ ಎಕ್ದಮ್ಗೆ ತರಕ್ಕೆ ಬರಲಿಲ್ಲ ಸರ್. ನನಗೆ ಸರ್ಕಾರ ಗೊಬ್ಬರ ಈಗ 1 ಹಾಕ್ತೀರಿ, ಅಂಥ ಟೈಮ್ದಾಗ ನಾ ಮಣ್ಣಮ್ಮ ಅವ್ರು ತಂದೆಯವರು 2 3 ಹಾಕ್ತೀರಿ, ನಾ ಒಂದೇ ಒಂದು ಚೀಲಿಗೆ ಬೇಡ್ರಿ ಸರ್. ಅದ್ರಾಗ ಮಿಕ್ಸ್ ಮಾಡಿ ಒಂದೇ ಒಂದು ಚೀಲಿಗೆ ಹಾಕೊತ ಹಾಕೊತ. ಯಾವ ಗಿಡ ಹಾಕಿದ್ರಿ ಅವಾಗ? ಫಸ್ಟ್ ಹೂವಿನ ಗಿಡ ಹಚ್ಚಿನ್ರಿ ಸರ್. ಯಾವುದು? ಈ ಮಾರಿಗೋಡ ಅಂತ ಚೆಂಡು ಹಚ್ಚಿನ್ರಿ. ಹ್ಞೂ, ಚೆಂಡು ಹಚ್ಚಿದಾಗ ಚೆಂಡು ಹೇಳಿದಾಗ ಆ ಟೈಮ್ದಾಗ ರೀ ಅದು ಪೂರ್ತಿ 1 ಹಚ್ಚಿದ್ರಿ? ಇಲ್ರಿ, ಎಲ್ಲನೂ 1 ಮಾಡಲಿಲ್ಲರಿ. ಒಂದು ಸ್ವಲ್ಪ ಭತ್ತ ಬಿತ್ಕೊಂಡ್ರಿ, ದನಗಳು ಮೇವು ಅಂತ ಮಾಡ್ಕೊಂಡು ಹೂವು 1/2 ಹಚ್ಕೊಂಡ್ರಿ ಸರ್. ಹೂವು ಹಚ್ಕೊಂಡು ಹೇಳಿದಾಗ ಹೂವು ಆಯ್ಗಿನ ಟೈಮ್ದಾಗ 20,000 ಹೂವು ಆತು ನನಗೆ. ಮತ್ತು ನಾವು ಸ್ವಲ್ಪ ಎತ್ತು ಕೈ ಹಿಡ್ದಂಗೆ ಆತ್ರಿ, ಭತ್ತ ಒಂದು 20 ಕ್ವಿಂಟಲ್ ಆತ್ರಿ. ಈ ಸ್ವಲ್ಪ ನನ್ನ ಗುಣಮಟ್ಟಕ್ಕೆ ಬರುವ ಆಕಾರದಾಗ ನನಗೆ ಕಾಣಕ್ಕೈತಿ ರೀ. ಮತ್ತು ಪ್ರಥಮ ಮತ್ತೊಮ್ಮೆ 1/3 ವರ್ಷರಿ ಹಂಗೆ ಬಿಡಲಿಲ್ಲ ರೀ. ಆ ಭತ್ತ ತೆಗೆದ ನೆಲಕ್ಕೆ ಮತ್ತು ಹೂ ಹಚ್ಚಿ, ಭತ್ತ ತೆಗೆದ ನೆಲಕ್ಕೆ ಮತ್ತು ಹೂ ಚೆಂಡು ಚೆಂಡು ಹೂವನ್ನು ಮತ್ತು ರೀ. ಅಂದ್ರೆ ಈ ಹೂ ಇದನ್ನು ತಗೊಂಡ್ರಿ, ಅದಕ್ಕೆ ಹಾಕಿನಿ, ಇದಕ್ಕೆ ವಾಲಿ ಚೌಳಿ ಹಾಕೊಂಡ್ಬಿಟ್ಟಿನಿ ರೀ. ಚೌಳಿ? ಹಾಂ, ಅಲಸಂದಿ ಅಂತೇಳಿ, ಉದ್ದ ಅಲಸಂದಿ. ಅದನ್ನು ಹಾಕಿನಿ. ಪ್ರಥಮವಾಗಿ ನಿರಂತರವಾಗಿ ಬೆಳೆ ಬರಕೈತಿ ನಾನು. ಅವ್ರದ್ದು ಇವ್ರದ್ದು ನೀರು ತೊಗೊಂಡು ಹಾಸ್ತೀನಿ ರೀ ಸರ್. ಒಂದು ಬೋರನ್ನು ಮಾಡಬೇಕು ಅನ್ನೋಂಥ ಶಕ್ತಿ ದೇವ್ರು ಕೊಟ್ಬಿಟ್ಟ ಮಾಡಿದ್ರಿ. ಮಾಡಿಬಿಟ್ಟು ಬೋರ್ ಒಂದು ಬೋರ್ಗಲ್ ಮಾಡ್ಕೊಂಡ್ರಿ. ಆನಂತರ ಬೋರ್ಗಲ್ ಮಾಡ್ಕೊಂಡ್ ಮತ್ತೆ ತರಕಾರಿ ಬೆಳ್ಕೊಳ್ಬೇಕು ಅನ್ನೋದು ಆಸೆ ಭಾಳ ಬತ್ತು ರೀ. ಯಾಕಂದ್ರೆ ಅಲಸಂದಿ ಕೈ ಹಿಡ್ತ್ರಿ. ಆನಂತರ ನಾ ಬೀನ್ಸು, ಅಲಸಂದಿ, ಇವ್ಯಾವ ಕಾಯಿಪಲ್ಲೆಗಳನ್ನ ಮಾಡ್ಬೇಕು, ಬೆಂಡಿ, ಇವನ್ನೆಲ್ಲ ಎಲ್ಲರೂ ಬದನೆ, ಬೆಂಡಿ, ಈಗಾಗಲೇ ಸುಮಾರು 20-25 ತರ ತರಕಾರಿ ಮಾಡ್ತೇನೆ ರೀ. ತೋಟಗಾರಿಕೆ ಮಾಡ್ಬೇಕು ಅನ್ನೋದು ಆಸೆ ಭಾಳ ಭಾಳ ಆತ್ರಿ. ಪುಣ್ಯದಿಂದ ಜೀ ವಿಲಾಸ್ ಅಂತ ಹೇಳಿ ಒಂದು ತರೋ ತರಿಸಿನ್ರಿ, ಈಗ 3ನೇ ವರ್ಷ 4ನೇ ವರ್ಷ ಚಾಲ್ತಿ ಆತ್ರಿ. ಈ ವರ್ಷ ಕಾಯಿ ಸ್ಟಾರ್ಟ್ ಆಗೈತಿ. ಏನದು ಜೀ ವಿಲಾಸ್ ಅಂತೇಳಿ ಪೇರು ರೀ, ಪೇರು ಪೇರು ಒಂದು 300 ಗಿಡ ಹಚ್ಚೇನ್ರಿ. ಪೇರ್ಲಾ? ಹಾಂ, ಪೇರ್ಲಾ ಒಂದು ಎಕರೆದಾಗ. ಆನಂತರ ಸೈಡ್ ಸೈಡ್ ಲಿಂಬಿ ಗಿಡ ಹಚ್ಚೇನ್ರಿ, ಅವ ಒಂದು 100-200 ಲಿಂಬಿ ಹಚ್ಚ ಲಿಂಬು ಹಚ್ಚೇನ್ರಿ. ಆನಂತರ ಸೀತಾಫಲ ಸೈಡ್ ಅಲ್ಲ ಸೀತಾಫಲ ಹಚ್ಕೊಂಡೇನ್ರಿ. ಆನಂತರ ಅರ್ಸನ ಬೆಳಿಬೇಕು, ಟ್ರೈನಿಂಗ್ ಮತ್ತೊಂದು ಟ್ರೈನಿಂಗ್ ಕೊಟ್ಟರೆ ನಾ ಮಾಡಕ್ಕೆ ಒಳ್ಳೇದು ಮಾಡಕ್ಕತ್ತನ ಮತ್ತೊಂದು ಆತ್ಮಾತ್ರ ಒಂದು ಟ್ರೈನಿಂಗ್ ಕೊಟ್ಟರೆ ನಾ ಎಲ್ಲೆಲ್ಲಿ ಟ್ರೈನಿಂಗ್ ಮಾಡ್ಬೇಕು ಅನ್ನೋದು ಅವ್ರು ನಾ ಮಾಡಕ್ಕತ್ತನಂತ ಅವ್ರಿಗೆ ಅರಸಿಕೆಯವ್ರಿಗೆ ಆತ್ಮಾದವ್ರಿಗೆ ಖುಷಿಯಾಗಿ ಬಿಡ್ತೀರಿ ಸರ. ನಾ ಮಾಡಕ್ಕತ್ತನಂತ ಬಂದು ಹೊಲ ನೋಡಕ್ಕತ್ತರು, ಜಿ ಡಿ ಅವ್ರು ಬರಕ್ಕತ್ತರು, ಎಲ್ಲರೂ ಬರಕ್ಕತ್ತರು, ರಾಮ ನಿಂಗೆ ಒಂದು ಎಕರೆದಾಗ ಮಾಡತ್ತಾನ ಮತ್ತಷ್ಟು ಚೇಂಜ್ ಮಾಡಿಸ್ರಿ. ನಾನು ಮಹಾರಾಷ್ಟ್ರ ಊರು ಅಂತ ಹೇಳ್ಕಿಸಿಂದ ಒಂದು ಟೂರ್ ಕೊಟ್ರಿ, ಒಂದು 8 ದಿನ ಟೂರ್ ಕೊಟ್ರಿ ಮತ್ತು ಆತ್ಮಾದಿಂದ ನೋಡ್ಕೊಂಬರಕ್ಕೆ ನೋಡ್ಕೊಂಬರಕ್ರಿ. ಯಾರೇನು ಏನೇನು ಮಾಡ್ಯಾರು, ಪಾಳೇಕರ್ ಏನು ಮಾಡಿದಾರು ರೀ, ಕಣ್ಣೀರು ಮಾಡಿದಾರು ಏನು ಮಾಡಿದಾರು, ಇಂಥದ್ದು ಮಾಡೋಕೆ ಒಂದು 8 ದಿನ ಗುಜರಾತು ಇವನ್ನೆಲ್ಲ ಕೊಟ್ರೆ ನನಗೆ ಸಖತ್ ಟ್ರೈನಿಂಗ್ ಕೊಟ್ಟರೆ. ಗುಂಪಿನ ಇಲ್ಲಿ ಒಂದು ಗುಂಪು ಮಾಡಿದಾಗ ಕಳಿಸ್ತೀರಿ ನನ್ರಿ, ನನಗೆ ಒಬ್ಬನೇನು ಕಳಿಸ್ತಿರ್ಕಿಲ್ರಿ, ಒಂದು ಗುಂಪು ಮಾಡ್ತಿರ್ರಿ ಅವರು ಆತ್ಮಾದವ್ರೆ. ಧಾರವಾಡ ಜಿಲ್ಲೆ ಒಳಗೆ ಒಂದು, ಬೆಂಗಳೂರದವರು, ಮೈಸೂರದವ್ರು, ಹಿಂಗೆಲ್ಲ ಒಂದೊಂದು ತಾಲೂಕಿನಿಂದ ಒಂದೊಂದು ಗುಂಪು ಮಾಡ್ತಿರ್ರಿ. ಅಂಥದ್ರಾಗ ನಾನು ಒಬ್ಬನ ಆಯ್ಕೆ ಮಾಡ್ಕೊಂಡ್ರಿ, ಹೋಗಿ ನೋಡ್ಕೊಂಬಂದು ನೋಡ್ಕೊಂಬಂದ್ರಿ. ಏನು ಬದಲಾವಣೆ ಮಾಡಿದ್ರಿ ಅವರು? ಏನು ಎಲ್ಲಿ ಯಾವ ಜಾಗದಾಗ ಏನು ಮಾಡಿದಾರಲ್ಲ ಅದನ್ನು ಪ್ರತಿ ಮಾಡಿ ತೋರಿಸ್ಬಿಟ್ಟಿನಿ. ಉದಾಹರಣೆ? ಉದಾಹರಣೆ ಅಂದ್ರೆ ರೀ, ಕಣ್ಣೀರು ಮಾಡ್ದಾರ ಒಳಗೆ ಗ್ರೋಕಪ್ಪ ಅಂತ ಮಾಡ್ತಾರೆ, ಬೆಳಿಗ್ಗೆ ಟಾಣಿ ಗ್ರೋಕಪ್ಪ ಅಂತ ಮಾಡ್ತಾರ್ರಿ. ಮೂಲಂಗಿ ಹೆಂಗೆ ಬೆಳಿಬೇಕು ಅನ್ನೋದು ಕಣ್ಣೀರು ಮಾಡ್ದಾರ ತಕ್ಕೈತ್ರಿ. ಕಣ್ಣೀರು ಮಠದಲ್ಲಿ ಚೆನ್ನಾಗಿ ಚೆನ್ನಾಗೈತ್ರಿ ಮೂಲಂಗಿ. ಮುಳ್ಳುಳಿಂಗಿ ಒಳಗೆ 12 ತಿಂಗಳು ರೊಕ್ಕ ತೊಗೊಬೋದು. ಯಾವ ಕಾಲದಲ್ಲೂ ಬೆಳೆಯುತ್ತೆ, ಯಾವ ಕಾಲದಾಗೂ ಬೆಳಿಬೋದು ಮೂಲಂಗಿ. ಆ ಟೈಪನ್ನು ಕಣ್ಣೀರು ಮಾಡ್ದಾಗೈತ್ರಿ. ನಾವು ಯಾವ ಹೊಲಕ್ಕನ್ನು ಏನು ಟಾಣಿಕನ್ನು ಬಳಕೆ ಮಾಡಬಾರ್ದು. ಗೋಕೃಪಾಮೃತ. ಹಾಂ, ಗೋಕೃಪಾಮೃತ ಮಾಡ್ಯಾರ್ರಿ. ಅದು ಯಾವ ಹೊಲಕ್ಕನ್ನು ಬಳಕೆ ಮಾಡಬಾರ್ದಂತ ಮಾಡ್ಬೋದು. ಹಾಂ, ಮಾಡ್ಬೋದು ರೀ, ನಾವು ಎಲ್ಲರೂ ಮಾಡ್ಬೋದು ರೀ. ಟಾಣಿಕಂತ ಬಳಕೆ ಮಾಡಬಾರ್ದು, ಅಷ್ಟು ಪವರ್ ಐತೆ ಹತ್ರ, ಅಷ್ಟೊಂದು ಪವರ್ ಐತೆ ಹತ್ರ. ಸಿಂಪರಣೆ ಮಾಡೋದು, ಭೂಮಿಗೆ ಹಾಕೋದು, ಸಿಂಪರಣೆ ಮಾಡ್ಬೋದು ರೀ, ಬೇರಿಗೆ ಬಿಡ್ಬೋದು ರೀ. ಅಗದಿ ಆಗಿನಾಗ ಚೇಂಜ್ ಆಕೈತ್ರಿ ಸರ್. ಏನು ಚೇಂಜ್ ಆಗುತ್ತೆ ಈಗ? ನಾವು ಒಂದು ಸ್ವಲ್ಪ ಈಗ ಒಗೆದು ಒಂದು 3 ಎಳೆ ಮೆತ್ತೆ ಬಂದೈತ್ರಿ ಸರ್. 3 ಎಳೆ ಮೆತ್ತೆ ಬಂದಾಗ ಒಂದು ಸ್ವಲ್ಪ ಹೊಡೆದ್ಬಿಟ್ರೆ ಸಾಕ್ರಿ, ಅದು ಹೊಡೆದಳೆದಾಗ್ರಿ ನಾವು 8 ದಿವ್ಸಕ್ಕೆ ಕೇಳ್ಬೋದು ರೀ. 45 ದಿವ್ಸಕ್ಕೆ ಒಂದು ಬಿಡು ಬರ್ತೈತ್ರಿ, ಬರ್ರ ಮೇಲೆ ಬಂದ್ಬಿಡುತ್ತೆ, ಅದು ಬರ್ನ ಬಂದ್ಬಿಡ್ತೈತ್ರಿ. ಅದೇನೊಳಗೆ ಏನು ರೀ, ಆಕಳದ ಜವಾರಿ ಆಕಳದ ಆ 1 ಲೀಟ್ರ್ ಹಾಲು, 1 ಕೆಜಿ ಬೆಲ್ಲ, ಗೋರ್ಕೊಪ್ಪದೊಂದು ಬಾಟ್ಲೆ ಕೊಟ್ಟಿರೋರ, ಅದರೊಳಗಿನ ಮತ್ತೊಂದು ತಕ್ಕೊತ್ತ 4 ಬಾಟ್ಲೆ ತಕ್ಕೊಂತ ಹೋಗಿಬಿಡ್ತವೆ ರೀ. ಮತ್ತು ಪ್ರತಿ 15 ದಿವ್ಸಕ್ಕೊಮ್ಮೆ ಮಾಡ್ತವೆ ಅದನ್ನು. ಬರೀ ಸಿಂಪರಣೆ ಮಾಡೋದು? ಹಾಂ, ಬರೀ ಸಿಂಪರಣೆ ಮಾಡೋದು. 45 ದಿವ್ಸಕ್ಕೆ ಬರೋದ್ರಿ, 40 ದಿವ್ಸ ಒಳಗೆ ಬರ್ತೈತ್ರಿ, ಭಾಳ ಹುಲ್ಸಾಗಿ ಬರ್ತೈತ್ರಿ. ರೋಗರುಜಿನ ಏನೂ ಬರೋದಿಲ್ಲರಿ. ಇಲ್ಲಿ ಪಾಳೇಕರಲ್ಲೆಲ್ಲ ಬ್ರಹ್ಮಾಸ್ತ್ರ, ನೇಮಾಸ್ತ್ರ ಇಂಥವೆಲ್ಲ ಮಾಡೋದ್ರಿ, ಅಂತಲ್ಲೆಲ್ಲ ನೋಡ್ಕೊಂಬನ್ರಿ ಸರ್. ಅವನು ಮಾಡ್ತ ಅವನ್ನೆಲ್ಲ ಮಾಡ್ತೇನೆ ರೀ, ಬ್ರಹ್ಮಾಸ್ತ್ರ ಮಾಡ್ಕೋತೀನಿ, ನೇಮಾಸ್ತ್ರ ಮಾಡ್ಕೋತೀನಿ ರೀ. ಬೇಕಾವೆಲ್ಲ? ಎಲ್ಲ ಬೇಕ್ರಿ ಸರ್. ಯಾಕಂದ್ರೆ ಬರೋದನ್ನು ತಡೆಗಟ್ತೈತ್ರಿ. ಆನಂತರ ಒಂದು ಕಾಳು ಹಾಕಿದ್ದಲ್ಲಿ ಮತ್ತೊಂದು ಕಾಳು ಬೆಂಡಿ ಕಾಳು ಹಾಕಿರ್ತಾನೆ ರೀ. ಯಾವುದೋ ಬೆಳೆ ಮಾಡಿದರೆ ಬೆಂಡಿ ಹಚ್ಚಿರ್ತಾನೆ ಒಂದು ರೀ, ಇಲ್ಲಾದ್ರೆ ಹೂವನ್ನು ಮಾಡ್ಬೇಕು ರೀ. ಯಾಕಂದ್ರೆ ನಮ್ಮ ಬೆಳಿಗ್ಗೆ ರೋಗ ಬರೋದನ್ನು ಬೆಂಡಿಗೆ ಬರ್ತೈತ್ರಿ, ಹಣ್ಣತ್ರ ಹೂವಿಗೆ ಬರ್ತೈತೆ ಸರ್. ಅದನ್ನು ಯಾವ್ದಕ್ಕೆ ರೀ, ಹೂವು ಬಂತು ಹಾರಾಗ್ತಾವ ರೀ, ಮಾಡಿ ಮನ್ಯಾಗ ಹಾರ ಮಾಡ್ತಾವೆ. 4 ಮಕ್ಕಳು ಇಟ್ಟಿದಾವೆ, ಹೆಣ್ಮಕ್ಳು 4 ಮಂದಿ, ಒಬ್ಬ ಗಂಡು ಮಗ ಅದನ್ನು. ಮಾರಾಟ ಮಾಡೋದು ಹೆಂಗೆ? ಮಾರಾಟ 4 ಮಕ್ಕಳು ಮಾಡ್ತಾರೆ ಡೈಲಿ, ಮಕ್ಕಳು ಅವರೇ ಡೈಲಿ ಮಕ್ಕಳು ಮಾಡ್ತಾರೆ. ಈಗ 5 ತಿಂಗಳು ಮಾತ್ರ ಎ.ಟಿ.ಎಂ ಇದ್ದಂಗೆ ರೀ. ಈಗ 5 ತಿಂಗಳು ಒಂದು ಎ.ಟಿ.ಎಂ ಇದ್ದಂಗೆ ಹೋಗಿ ರೊಕ್ಕ ತೊಗೊಂಡಂಗೆ ಬಂದಂಗೆ ರೀ. ವಾರಕ್ಕೊಮ್ಮೆ ದಿನಾಲೂ ಡೈಲಿ ಮಾಡ್ತಾರೆ. ಈಗ ಬೀನ್ಸ್ ಸರಿಯಾತ ಮಗಳು ರೀ, 100 ಬೀನ್ಸ್ ಅಂತ ಹಾಕಿರ್ತೇನೆ ರೀ. 100 ಬೀನ್ಸ್ ಅಂತಂದ್ರೆ ರೀ, ಚಪ್ಪರ್ ಬೀನ್ಸ್ ಒಟ್ಟು 100 ಹಾಕಿ ಅದು 3 ಗುಂಟೆ ಇರ್ತೈತಿ ರೀ. ಒಂದು 3 ಗುಂಟೆ ಮಾಡ್ಯನ್ ಸರ್. ಹೇಳಿದ್ರೆ ವಿಚಿತ್ರ ಆಕೈತಿ, 3 ಗುಂಟೆದೊಳಗೆ 1 ವರ್ಷಕ್ಕೆ 50,000 ರೂಪಾಯಿ ಇನ್ಕಮ್ ಮಾಡ್ತಾರೆ. ವಿಚಿತ್ರ ಆಕೈತಿ, ಮಂದಿ ಮಾಡೋದು ವಿಚಿತ್ರ ಆಕೈತಿ. ದಿನಾನು ಬರ್ತಲ್ಲ ದಿನ ರೊಕ್ಕರಿ. ಇನ್ನು 5 ತಿಂಗಳು ಅಂದ್ರೆ ದಿನ ರೊಕ್ಕರಿ. ಮಳೆಗಾಲದಾಗ ಅಷ್ಟೇ ಭಾಳ ಕಡಿಮೆ ಆಕೈತಿ ನಮ್ಗೆ. ಮಳೆಗಾಲದಾಗ ಹಿರಿ ಬೆಳೆ ಹಾಕಿರ್ತೀನಿ ರೀ, ಹಾಗಲ್ ಬೆಳೆ ಏನು ಮಾಡ್ತೇನೆ ರೀ. ಡೈಲಿ ಹಿರಿ ಬೆಳಿಕಾಯಿ ಹಿರಿ ನೋಡಿ, ಒಂದಿನ ಬಿಟ್ಟರೆ ಒಂದಿನ ಮಾಡ್ತೀವಿ ರೀ. ಹಾಗಲ್ಕಾಯಿ 8 ದಿವ್ಸಕ್ಕೊಮ್ಮೆ ಬಂದಿರ್ತೈತಿ. ಮಳೆಗಾಲದಾಗ ಅದನ್ನು ಮಾಡ್ತೀವಿ. ಅದಕ್ಕೂ ಚಪ್ರ ಹಾಕ್ತಿರಲ್ಲ? ಹಾಂ, ಅದಕ್ಕೆಲ್ಲ ಚಪ್ರ ಮೇಲೆ ರೀ, ಎಲ್ಲ ಚಪ್ರ. ಹಾಂ, ಭಾಳಷ್ಟು ಮಾಡಿದ್ರಿ, ಗುಂಟೆ ಮಾಡ್ತಿರ್ತೀನಿ ರೀ. ಆನಂತರ ಈಗ ಕಬ್ಬು ಐತಿ ರೀ ನನ್ನಲ್ಲಿ, ಕಬ್ಬಿನೊಳಗೆ 3 ಪೀಕ್ ತೆಗಿತೀನಿ ರೀ. ಅದು ಎಷ್ಟು ಗುಂಟೆ? 10 ಗುಂಟೆ ಕಬ್ಬು, 10-15 ಗುಂಟೆ ಕಬ್ಬು ಮಾಡ್ಕೊಂಡಿರ್ತೇನೆ ರೀ. 40 ದಿವ್ಸಕ್ಕೆ ಒಂದು ಪೀಕನ್ನು ತಕ್ಕೋತೀನಿ ರೀ. ಈಗ ಕಬ್ಬು ಕಬ್ಬಿನಾಗ ಒಳಗೆ ರೀ, ಮೆಂತೆ, ಕೊತ್ತಂಬರಿ, ಸಬ್ಬಸಿಗೆ, ಪಾಲಕ್ಕು, ರಾಜಗಿರಿ. ಈ ಎಷ್ಟು ಅಂತ ಹಂಗಾರೆ ಕಬ್ಬಿಂದು? ಕಬ್ಬಿಂದು 5.5 ಫೂಟ್ ಅಂತರ ಇಟ್ಟೇನೆ ರೀ. ಸಾಲಿಂದ ಸಾಲಿಗೆ 5.5 ಫೂಟ್ ಇಟ್ಟೇನೆ ರೀ. ಯಾಕೆ ಅಟ್ಟು ಇಟ್ಟೇನಂದ್ರೆ ಅದು ಕಬ್ಬು 12 ತಿಂಗಳು ಬೆಳೀರಿ. 12 ತಿಂಗಳು ಬೆಳಿ ಅಂದರೆ ನಾವಿನ್ನು ಜೂನ್ ಬರೋದ್ರಾಗ ನಾವು 3 ಪೀಕ್ ಅಂತ ತೆಗಿಬೇಕು ರೀ. 3 ಪೀಕ್ ತೆಗಿತಾರೆ ನಾವು ಫಸ್ಟ್ ಪ್ರಥಮ. ಯಾರು ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಅನ್ನೋದಿಲ್ಲ, ಸ್ಟಾರ್ಟಿಂಗ್ ಬತ್ತಲೋ ಅದನ್ನು ಕಡದವ್ರನ್ನ ಕಳಿಸಿಬಿಟ್ಬಿಡ್ದವ್ರು. ಅದ್ರ ಮೇಲೆ ಅದೊಂದು 30-35 ಸಾವಿರ ರೂಪಾಯಿ ಅಷ್ಟೇ ಕಬ್ಬು ಆಗಿರ್ತೈತಿ ರೀ. ಅದ್ರ ಡಬಲ್ ತರಕಾರಿಗಳು ತೆಗೆದಿರ್ತಾರೆ. ಯಾಕಂದ್ರೆ ಮಳೆಗಾಲದೊಳಗೆ ಅದ ಬೇಕಾಗಬೇಕು ಕಬ್ಬನ್ನು ಬೆಳೆ ಮಾಡೋದಿಲ್ಲ ರೀ. ಅದರೊಳಗೆ ಸಮಗ್ರ ಕೃಷಿಯನ್ನು ಮಾಡ್ಕೋತ ಹೋಗ್ತಾನೆ. ಯಾಕಂದ್ರೆ ಏನೇನು ತೆಗಿತೀರಿ ಕಬ್ಬಿನಲ್ಲಿ? ಕಬ್ಬಿನೊಳಗೆ ರೀ, ರಾಜಗಿರಿ ಅಂತಾರೆ, ಕೊತ್ತಂಬರಿ, ಮೆಂತೆ, ಸಬ್ಬಸಿಗೆ. ಮಾರಾಟ ಮಾಡುವಷ್ಟು ಬರ್ತಾ? ಮಾರಾಟ ವಾರಕ್ಕೆ ವಾರ ರಿಪ್ಲೈ ಐತೆ ಅಲ್ಲ ರೀ, ಹತ್ತು ಗಂಟೆ ಅಂದ್ರೆ ಒಂದು ಸ್ವಲ್ಪ ಕಡಿಮೆ ನೀರಲ್ಲಿ ಮ್ಯಾನೇಜ್ ಮಾಡ್ಬೋದು. ಯಾವ ರಿಪ್ಲೈನ್ ಯಾವ್ದಕ್ಕೆ ಮಾಡಿರ್ತಾನೆ ರೀ, ಮೂರು ಗುಂಟೆ ನಾಲ್ಕು ಗುಂಟೆ ಮಾಡ್ತಾನೆ ರೀ, ಅದ್ರೊಳಗೆ ಡ್ರಿಪ್ಲೈನ್ ಎರಡು ಲೈನ್ ಡ್ರಿಪ್ಲೈನ್ ಇಟ್ಕೊಂತಿರ್ತಾನೆ ರೀ. ನಾ ಸಿಂಗಲ್ ಪೀಸ್ ಎರಡೇ ಎಚ್ ಪಿ ಮೋಟರ್ ಐತಿ, ಹಗಲೆಲ್ಲ ನೀರು ಹಾಸೋಲ್ಲ. ಸಂಜೆ ಬೇಕಷ್ಟೇ, ಸಂಜೆ ಆರು ಗಂಟೆಗೆ ಕರೆಂಟ್ ಬರ್ತಲ್ಲ ರೀ, ಬೆಳ ತನಕ ಸಪ್ಲೈ ಮಾಡಿರ್ತೀನಿ ನಾನು. ಕರೆಂಟ್ ಹೆಂಗೆ ಬರ್ತೈತೆ ಹಂಗೆ ಮಾಡ್ತೇನೆ ರೀ. ನಾ ನಿತ್ತು ಆಸುವು ಒಂಬತ್ತು ಗಂಟೆ ಮಟ್ಟ ಹಾಸ್ತೇನೆ ರೀ, ಹತ್ತು ಗಂಟೆ ಮಟ್ಟ. ಆನಂದ್ರೆ ಡ್ರಿಪ್ ಲೈನ್ ಕೊಟ್ಟಿರ್ತೇನೆ, ಈಗ ಪೇರುಗು ಡ್ರಿಪ್ ಐತ್ರಿ, ಪೇರುಗೆಲ್ಲ ಡ್ರಿಪ್ ಮಾಡಿಬಿಟ್ಟೇನೆ ರೀ. ಒಟ್ಟು ಏನು ಮಾಡ್ಬೇಕು ಅನ್ನೋದನ್ನು, ಆ ಹೊಲದೊಳಗೆ ಇನ್ಕಮನ್ನು ಹೆಂಗೆ ತೊಗೋಬೇಕು ಅನ್ನೋದನ್ನು. ಆನಂತರ ನಮ್ಮ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಅವ್ರು ಬಂದ್ರಿ, ಅವರು ಸ್ಕೇರ್ ಫುಟ್ ಮೇಲೆ ಮಾಡುವಂಥ ವಿದ್ಯೆಗಳನ್ನು ಕೊಟ್ಟರು. ನಾ ಹೆಂಗೆ ಉತ್ತಮ ಚಲೋ ಮಾಡ್ತೇನಲ್ಲ ರೀ, ನಮ್ಮ ಅಗ್ರಿ ಯೂನಿವರ್ಸಿಟಿ ಅವ್ರು ಬಂದ್ರಿ, ಕೆ ವಿ ಕೆ ಅವ್ರು ಬಂದರು, ಸಾವ ಕೃಷಿ ಒಕ್ಕೂಟನ ನಮ್ಮ ಹೊನ್ನಾಪುರ ಗ್ರಾಮನ ಆಯ್ಕೆ ಮಾಡಿ ಕೊಟ್ಟರು. ಇವೆಲ್ಲವನ್ನು ಸಾವಯವದಲ್ಲಿ ಬೆಳೆ, ಎಲ್ಲ ಸಾವಯವದಾಗ ಈ ಪೂರ್ತಿ ಎಲ್ಲ ಪೂರ್ತಿ ರೀ. ಯಾವುದನ್ನು ಕೆಮಿಕಲನ್ನು ತೋರಿಸಂಗಿಲ್ಲ, ಸರ್ಕಾರಿ ಗೊಬ್ಬರ ಬೇಕಾಗಿಲ್ಲ, ಹುಲ್ಸಾಗಿ ಬೆಳಿ, ಎಲ್ಲ ಹುಲ್ಸಾಗಿ ಬೆಳೆದಿರ್ತೇನೆ ರೀ. ಅದಕ್ಕೇನು ಸಾವಯವದಲ್ಲಿ ಬೆಳೆದಿದ್ದಕ್ಕೆ ರೇಟ್ ಏನ್ರಿ ಜಾಸ್ತಿ ಸಿಗುತ್ತಾ? ಮಾರ್ಕೆಟ್ ಬಂದ್ರೆ ಮಾತಾಡ್ಬಹುದು ರೀ, ಮಾರ್ಕೆಟ್ಗೆ ಬರೋದಿಲ್ಲ ರೀ. ನೀವು ಬರಲ್ಲ ಮಾರ್ಕೆಟ್ಗೆ, ನಮ್ಮ ಮಾಲನ್ನು ನನ್ನ ನೂರು ಜನ ನನ್ನ ಊರಾಗ ಸಂತೆ ಹಾಕೈತಿ ರೀ. ಹಾಂ, ನಿನ್ನೆ ಮಂಗಳವಾರ ಸಂತೆ ಇತ್ತು ಊರೊಳಗೆ, ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ವ್ಯಾಪಾರ ಮಾಡಿ. ಪ್ಯಾಟಿಗೆ ಬರಲ್ಲ, ನಾ ಪ್ಯಾಟಿ ಒಳಗೆ ಮಾರೋದಿಲ್ಲ ರೀ. ಹಳ್ಳಿ ಜನ ತೊಗೊಂಡ್ಬಿಡ್ತಾರೆ, ನಮ್ಮ ಊರು ಜನನ ನಂಬ್ತೈತಿ ರೀ. ಅವ್ರು ಬೆಳೆಯಲ್ಲ, ಅವ್ರು ಬೆಳಿತಾರೆ ರೀ ನಮ್ಮ ಊರಾಗ ರೀ, ಸಕ್ಕಟ್ ಜನ ಬೆಳಿತಾರೆ. ಯಾಕಂದ್ರೆ ಉತ್ತಮ ಇರ್ತೈತಿ ಮಾಲ್ ರೀ. ಆನಂತರ ನಮ್ಮಲ್ಲಿ ಮಾಲನ್ನು ನಮಗೆ ಸ್ವೀಕಾರ ಮಾಡಿ ಮತ್ತು ಹೊರಗಡೆ ಸ್ವೀಕಾರ ಮಾಡ್ತಾರೆ. ಮತ್ತು ನಾವು ಇಲ್ಲರಿ ರವಿವಾರದ ನಾವು ಊರಾಗ ಹುರುಗುಡ್ ಹಾಕಿಬಿಡ್ತಾರೆ ಮಕ್ಕಳು, ಕೊತ್ತಂಬರಿ ಮೆಂತೆ ಮೂಲಂಗಿ. ಮುಂಜಾನೆ ಟೈಮ್ ರವಿವಾರ ಶನಿವಾರ ಮಧ್ಯಾಹ್ನ ಮೇಲೆ ಸುಟ್ಟಿ ಇರ್ತೈತಿ ರೀ, ಮಧ್ಯಾಹ್ನ ಮೇಲೆ ಹೋಗಿ ಮಾಡ್ತಾರೆ ರೀ ತರಕಾರಿ. ನಾವೇನು ಹೆಂಗೆ ಹೆಂಗೆ ಮಾಡಿಕೊಡ್ತೇವೆ, ಬೀನ್ಸ್ ಹೋಯ್ತಾರೆ ರೀ, ಏನು ಬರುತ್ತೆ ಏನು ಬರ್ತೈತೆ ರೀ, ಮೂಲಂಗಿ ಇಂಥವು ಏನೇನು ಇರ್ತಾವಲ್ಲ ರೀ. ಇಬ್ಬರು ಮಕ್ಕಳು ಹೋಗ್ತಾರೆ, ಒಬ್ಬರು ಪಲ್ಯ ತೊಗೊಂಡ್ರೆ ಒಬ್ರು ಕೂತು, ಒಬ್ಬರು ಮೂಲಂಗಿ ತೊಗೊಂಡಿರ್ತಾರೆ. ಈ ಟೈಪನ್ನು ಮಾಡ್ತಾರೆ ರೀ ಮಕ್ಕಳು. ರೇಟ್ ಫಿಕ್ಸ್ ಮಾಡೋದು ಹೆಂಗೆ? ಹಾಂ, ನಾವು ರೇಟ್ ಫಿಕ್ಸನ್ನು ನಾ 10 ರೂಪಾಯಿ ಪಾವು ಕಿಲೋ ಅಂತ ನಾವು ಮಿನಿಮಮ್ ಕೊಡ್ತೇವೆ ರೀ, ಹಾಗಲ್ಕಾಯಿ 15 ಕೊಡ್ತೇವೆ ರೀ. ಹೆಚ್ಚು ಕಡಿಮೆ ಆಗಲ್ಲ, ಹೆಚ್ಚು ಕಡಿಮೆ ಇಲ್ಲರಿ. ಹಾಂ, ಆ ಪ್ಯಾಟ್ ಹೆಂಗಾರು ಹೋಗುವತ್ರಿ, ನಮ್ಮ 3 ಜನಕ್ಕೆ ಕೊಡೋದು ನಾವು 15 ರೂಪಾಯಿ ಹಾಗಲ್ಕಾಯಿ ಕೊಡ್ತೇವೆ ರೀ, ಬೀನ್ಸು 10 ರೂಪಾಯಿ ಕೊಡ್ತೇವೆ ರೀ. ಆನಂತರ ಅವ್ರಿಕಾಯಿ ಮಾಡ್ತೇವೆ ರೀ, ಅವ್ರಿನ ಮತ್ತೊಂದು ಅವ್ರಿಗೆ ಚಟ್ಟವ್ರಿ ಅಂತ ಬರ್ತೈತೆ, ಅದನ್ನು ಮಾಡಿರ್ತೇವೆ ರೀ. ಒಟ್ಟು ಅಷ್ಟು ನಾವು ತರಕಾರಿ ಮಾರಕ್ಕೆ ಕುಂತ್ರೆ ಒಂದು 8-9 ಥರ ನಮ್ಮಲ್ಲಿ ತರಕಾರಿ ಇರ್ತೈತೆ ರೀ, 8-9 ಥರ. ನೋಡ್ರಿ, ನಿನ್ನೆ ಹಾಗಲಕಾಯಿ, ಬೀನ್ಸು, ಬೆಂಡಿ, ಕೊತ್ತಂಬರಿ, ಸಬ್ಬಸಿಗೆ, ಪಾಲಕ್ಕು, ಮೆತ್ತೆ ಸೊಪ್ಪು ಹಿಂಗೆ ಮಾರಾಟ ಕೂತಂದ್ರೆ ಮಂಗಳವಾರದನ್ನ ಎಲ್ಲ ತಂದು ಹಚ್ಚಿರ್ತೇವೆ ರೀ. ನಡಕ್ಕೆ ಯಾವ್ಯಾವನ್ನು ಈ ವಾರಕ್ಕೆ ಕೀಳಬೇಕಾಗೈತಿ, ಮೆಂತೆ ಹೂ ಹಾಕೈತಿ ರೀ, ಒಂದು ಎಂಟು ದಿವಸ ಬಿಟ್ಟು ಹೆಚ್ಚಾದ್ರೆ ಹೂ ಹಾಕೈತಿ. ಆ ಹೂವನ್ನು ಹಾಕ್ಕೊಳ್ಳೋರಾಗ ಅದನ್ನು ರವಿವಾರದನ್ನ ಮಾರಿರ್ತೇವೆ ಅದನ್ನು ಅಂಥವನ್ನು. ಮತ್ತು ದಿನಾಲು ಬೀಜ ಹಾಕೋದೇ ಇರ್ತೈತಿ ರೀ, ಈ ಕಡೆ ಕಾಲೆ ಹಾಕ್ತವಲ್ಲ ರೀ, ಈ ಕಡೆ ಬೀಜ ಹಾಕ್ತೇವೆ ರೀ, ಈ ಕಡೆ ಕಾಲೆ ಹಾಕ್ತವ್ರು ಈ ಕಡೆ ಬೀಜ ಹಾಕೋತ ಹೋಗ್ತೇವೆ. ಬೀಜ ಎಲ್ತಿರ್ತೀರಿ? ಬೀಜನೇ ನೋಡ್ರಿ, ಈಗ ನಾವು ಸಿಡ್ಗಾಲ ಅಂತ ಬಿಟ್ಟಿರ್ತೇವೆ ರೀ, ನಾವು ಸಾಲಿನೊಳಗೆ ಕಬ್ಬಿನೊಳಗೆ ಉಳಿದಿರ್ತೈತಿ ರೀ, ಕಬ್ಬಿನೊಳಗೆ ಸಾಲಿನಾಗ ಉಳಿದಿರ್ತೈತಿ. ಕೊತ್ತಂಬರಿ ತೊಗೊಂಡು ಸಾಲ ಉಗ್ಗು ಮುಂದೆ ಉಳಿದಿರ್ತೈತಿ ರೀ, ಆ ಸಾಲಿನ ನೆಟ್ಟಿರ್ತೈತಿ, ಅದನ್ನು ಕೇಳಿದ್ರು ನಾವು ಅದ್ರೊಳಗೆ ಬೀಜ ಮಾಡ್ಕೋತೀವಿ. ಅದೇ ಬೀಜ ಆಗ್ತದೆ. ಕೊತ್ತಂಬರಿ ಆಯ್ತು, ಕೊತ್ತಂಬರಿ ಆಯ್ತು, ಪಾಲಕ್ಕು ಅಂತೀವಲ್ಲ. ಹಾಂ, ಪಾಲಕ್ ರೀ, ಪಾಲಕ್ ಪಾಲಕ್ ಬೀಜ ಮಾತ್ರ ಒಂದು ಸೈಡ್ ಕಾಯ್ತೇವೆ ರೀ, ಒಂದು ಸ್ವಲ್ಪ ಮೂಲ್ಯಾಗ ಕಾದು ಬಿಟ್ಟಿರ್ತೇವೆ ರೀ. ಅಂದ್ರೆ ಇರೋದಾಗ ಎಲ್ಲೋ ಎಷ್ಟು ಅದು ಜಾಗ ಇರ್ತೈತಿಲ್ಲ, ಹೌದು, ದಂಡಿಗೆ ಇರ್ತೈತಿಲ್ಲ, ಅಲ್ಲಿ ಪಾಲಕ್ ಗೊಜ್ಜು ಅಂದ್ರೆ ಅದನ್ನು ಕಟಾವು ಮಾಡಿದ್ರು ರೀ, ಅದು ಬೀಜಕಾಯಿ ಇಟ್ಕೊಂಡಿರ್ತೇವೆ ರೀ. ಹೀರೆಕಾಯಿ, ಸೌತಿಕಾಯಿ, ಕುಂಬಳಕಾಯಿ, ಹೀರೆಕಾಯಿ ದೊಡ್ಡ ಮೊದ್ಲಿನ ಬಂದು ಹೀರೆಕಾಯನ್ನ ಕಾಕೊಂಡ್ಬಿಡ್ತೇವೆ ರೀ. ಫಸ್ಟ್ ಪ್ರಥಮ ಕೊಂಡ್ಕೊಳಕ್ ಹೋಗಲ್ಲ, ಇಲ್ರಿ, ಕೊಂಡ್ಕೊಳಕ್ ಹೋಗಲ್ರಿ. ಚೆಂಡು ಹೂನು ಹಂಗೆ, ಚೆಂಡು ಹೂ ಇಲ್ರಿ, ಚೆಂಡು ಹೂ ಮಾತ್ರ ಕೊಂಡು ತರ್ತೇನೆ ರೀ. ಯಾಕಂದ್ರೆ ಚೆಂಡು ಹೂ ಯಾಕೆ ಕೊಂಡು ತೊಂಬರ್ತಾನಂದ್ರೆ ಸಸಿ ತಯಾರು ಮಾಡ್ಬೇಕಾದ್ರೆ ಅಷ್ಟೇ ಖರ್ಚು ಬರ್ತೈತಿ, ಬೀಜದ ಅಷ್ಟೇ ಖರ್ಚು ಐತ್ರಿ, ಅದಕ್ಕೆ ಬೀಜಕ್ಕೂ ಅಷ್ಟು ರೊಕ್ಕ ಬಿಡ್ತೈತಿ, ಸಸಿ ತೊಗೊಂಬಿಡ್ತಾರೆ, ಸಸಿನ ತೊಗೊಂಬಿಡ್ತಾವ್ರಿ. ₹1.50 ಸಸಿ ನಾವು ಕಾಗಲ್ಕೋದ್ರೆ ಸಸಿ ಸಿಗ್ತಾವ್ ರೀ, ಇಲ್ಲೇನು ತೊಗೊಂಡ್ರೆ ಮಹಾರಾಷ್ಟ್ರದಾಗ ತೊಗೊತಾನೆ ಕಾಗಲ್ದಾಗ, ಚಂದೂರ್ ಅಂತ ಹೇಳಿ ಅಲ್ಲಿಗೆ ಹೋಗಿ ಬಂದ್ಬಿಡ್ತೀರಿ, ಅಲ್ಲಿಗೆ ಹೋಗಿ ಬಂದ್ಬಿಡ್ತಾವ್ರಿ, ಒಂದು 1,000-2,000 ಆಗಿ ತೊಗೊಂಬಂದು ಖರೀದಿ ಮಾಡಿಬಿಡ್ತಾವ್ರಿ, ಅಲ್ಲೇ ತೊಗೊಂಬಂದ್ಬಿಡ್ತಾವ್ರಿ. ಈಗ ಬೀಜ ತೊಗೊಳ್ಕೋದ್ರೆ ₹2,000 ಒಳಗೆ ಬೀಜ ಇಲ್ರಿ, ಅಥದ ಆರೋಗ್ಯ ಮಾಡ್ಕೋತ ಕೊಂಡ್ಬೇಕಾಕೈತಿ. ಈ ಬೆಂಡಿ ಬೀಜ ಹಿಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲರಿ. ಬಡ ಬಡ ಒಣ ಕಾಯಿ ಬಿಟ್ಟಿರ್ತೋ ಕಾಯಿ ಆಗ್ತೈತಿ ರೀ, ಹೀರೆಕಾಯಿ ಬಿಟ್ಟಿರ್ತೋ ಕಾಯಿ ಆಗಿರ್ತೈತಿ. ಬೀನ್ಸ್ ಈಗ ಕಾಯ್ದೇನ್ರಿ, ಒಂದು ಕೆಜಿಗೆ ₹2,000 ಬೀನ್ಸ್ ಬೀಜ ಇರೋದು, ಅಂಥ ಬೀನ್ಸ್ ಅಂದ್ರೆ 10 ಬೀನ್ಸ ಒಂದು ಸಾಲನ ಕಾದು ಬಿಟ್ಟಿವ್ರು ಅದನ್ನು. ಈಗ ನಿಮಗೆ 1 ಎಕರೆ ಇರೋದು ಅನುಕೂಲನೂ ಅನಾನುಕೂಲನೂ? ಭಾಳಷ್ಟು ಅನುಕೂಲ ರೀ, ಹಂಗೆ ಮಾಡೋರಿಗೆ ರೀ ಒಂದು 10 ಗಂಟೆದಾಗ ಒಂದು ಜೀವನ ಮಾಡ್ಬೋದು, ಅಂಥ ಟೆಕ್ನಿಕಲ್ ರೀ ಮಾಡಿರಿ ಅಲ್ವಾ. ಮತ್ತೆ ಅದ್ರ ಜೊತೆಗೆ ಎಮ್ಮೆ ಅದಾವ್ರಿ, ಆಡ ಸಾಕಾಣಿಕೆ ಐತ್ರಿ, 2 ಆಡದಾವ, 1 ಎಮ್ಮೆ 1 ಕರ ಐತ್ರಿ. ಮತ್ತೆ ಈಗ ಮತ್ತೆ ಮಗ ಆಗಿದಂದ್ರೆ ಅವ್ರನ್ನ ಭಾಳಷ್ಟು ಮಾಡ್ಕೋದಿಲ್ರಿ, 2 ಮಾಡ್ಕೋತೇನೆ ರೀ. ಕೋಳಿ ಅದಾವ್ರಿ, ತೋಟದಾಗ ಮನೆ ಐತೇನ? ಇಲ್ರಿ, ಹೊಲದಾಗ ಮನೆ, ಊರಾಗ ಮನೆ ಐತ್ರಿ, ತೋಟದಾಗ ಮನೆ ಏನ ಕಟ್ಟಿಲ್ರಿ. ತೋಟ ರೋಡ್ ಹೆಚ್ಚು ಐತ್ರಿ, ಹೊಲ ಮನೆ ಒಂದು ಸೈಡ್ ರೋಡ್ ರೀ, 1100 ಫೂಟ್ ಏಕ ಹೊಲ ಐತ್ರಿ, 2 ಎಕರೆ ಪೀಸ. ಅದಕ್ಕೇನು ಬೇಲಿಲ್ಲ, ನನ್ನ ಹೊಲದಾಗ ಯಾರೋ ತುಡುಗ ಹೊಡೆದಿಲ್ರಿ. ತರಕಾರಿ ಯಾರು ಕಿತ್ಕೋದಿಲ್ರಿ, ಬೇಕಂತ ಸೇಫ್ ಆಗಿದೆ, ನಾವು ಅಷ್ಟೇ ಸೇಫ್ ಆಗಿದೆ. ಮಂಗನ್ ಕಾಟ ಅಂತಿಂತವ್ ಏನಿಲ್ಲ, ಏನಿಲ್ರಿ ಸರ್, ಏನಿಲ್ರಿ. ಅದು ಬರ್ತಾವ್ರಿ, ಮತ್ತೆ ಬಂತು ಬರ್ದವನ್ರಿ, ಹಂಗೆಲ್ಲ ಬರ್ತಾವ್ರಿ ಒಮ್ಮೆ ಬರ್ತಾವು. ನನ್ನ ದಾರಿಗೆ ಚಲೋ ಐತ್ರಿ, ಯಾರ ಕಂಡವ್ರು ಬಾಯ್ ಮಾಡ್ತಿರ್ತಾರು. ಮತ್ತು ಏನು ನಮ್ಮಲ್ಲಿ ಏನಿರ್ತೈತಿಲ್ರಿ, ಹಾಗಲಕಾಯಿ ಹೀರಿಕಾಯಿ ಅಗ್ದಿ ಚೆನ್ನಾಗಿ ಯಾವ್ದೈತಿ ಅದನ್ನ ಮಾರ್ಕೆಟ್ಗೆ ಹೋಯ್ತಾನು. ಸ್ವಲ್ಪ ಡಂಕ್ ಆಗಿತ್ತು ಅದ್ರೊಳಗೆ ಏರು ಬೆಳ್ಯಾಗ ಸಿಕ್ಕು, ಅದನ್ನೊಂದು ಬುಟ್ಟಿ ತುಂಬಿ ರೋಡ್ ಹೆಚ್ಚಿಟ್ಟಿರ್ತೀವ್ರಿ. ಅದನ್ನ ಯಾರು ಬರ್ತಿರ್ತಾರೋ ಅವ್ರಿಗೆ ಕೊಟ್ಟಿರ್ತೀವ್ರಿ, ಫ್ರೀಯಾಗಿ ಫ್ರೀಯಾಗಿ ಕೊಟ್ಟಿರ್ತೀವ್ರಿ. ನಾವು ಬಡತನ ಬಂದಿತ್ತು, ನಮಗೂ ಬಡತನ ಇತ್ತು, ಹಂಗೆ ಯಾರ ಅನಿವಾರ್ಯ ಅನಿಸ್ಕೈತಿ. ಅವ್ರು ಒಬ್ಬರ ತಂದೆ ತಾಯಿ ಅವರು ಇದ್ದವರು ಹಂಗೆ ಸಂತಿಗೆ ಅದು ಬಂದಿದ್ರು, ಅವ್ರಿಗೆ ನಾವು ಹಂಗೆ ಆಯ್ತವ ಹಿಂಗನ್ನು ಮಾಡೋಕ್ಕೆ ದೇವ್ರ ಅನುಕೂಲ ಕೊಟ್ಟಾನ್ರಿ, ಬಹಳಷ್ಟು ಚೆನ್ನಾಗೈತಿ. ನಮ್ಮ ಜೀವನ ಮಾತ್ರ ಕರೆಕ್ಟ್ ಐತಿ. ಅದೇ ಈಗ ಒಂದು ಎಕರೆದೊಳಗೆ ಇಷ್ಟೆಲ್ಲಾನು ಬೆಳಿತೀರಿ, ಕೆಲವೊಂದಿಷ್ಟು ವರ್ಷದ ಎಲ್ಲಾ ಕಾಲದಲ್ಲಿ ಬರುವಂತ ತರಕಾರಿ, ಎಷ್ಟು ಖರ್ಚಾಗತ್ತೆ, ಎಷ್ಟು ಲಾಭ ಆಗುತ್ತೆ, ಏನು ಬರೆದಿಡುದಂಗೆ ಮಾಡ್ತೀರ? ಸರಿ, ಏನು ಬರೆದಿಟ್ಟಿಲ್ರಿ, ಬರೆದಿಡುವಂಥದ್ದು ಎಲ್ಲ ಇಲ್ಲರಿ. ಈ ನಮಗೆ ಜಾತ್ರೆ ಅಂತ ಬರ್ತಾವ್ರಿ, ಕೇತ್ರಿ ಅಂತ ಬರ್ತಾವೆ, ಅವಕ್ಕೆ ಯಾವ ಕನ್ನ ಆಸೆಯನ್ನು ಮಾಡೋದಿಲ್ರಿ, ಹಂಗೆ ಬರ್ತಿರ್ತೈತಿ, ಹಂಗೆ ಹೋಗ್ತಿರ್ತೈತಿ. ನಮಗೆ ಅಕೌಂಟ್ ಎಷ್ಟು ಉಳಿತು ಅನ್ನೋದನ್ನು ಈಗ ನಾವು ಹೋಗಿ ಒಂದು 5,000 ರೂಪಾಯಿ ಕಟ್ಟಿ ಬಂದಿರಿ, ಈ ವಾರ ಒಂದು 5,000 ರೂಪಾಯಿ ಕಟ್ಟಿದ ತಿಳ್ಕೊರಿ, ನಮ್ಮ ಅಕೌಂಟ್ನಾಗ ರೊಕ್ಕ ಎಷ್ಟು ಆಯ್ತು, ಅದನ್ನಷ್ಟೇ ಲೆಕ್ಕ ಮಾಡ್ತೀವಿ ಸರ್. ಕಟ್ತಿರ್ತೀರ? ಹಾಂ, ಕಟ್ತಿರ್ತೀವಿ ರೀ. ದಿನಾನು ಕಟ್ಟಿದ್ರಿ, ಒಂದು ವಾರಕ್ಕೊಮ್ಮೆ ಕಟ್ತಿರ್ತೀವಿ. ಎಷ್ಟು ಕಟ್ತೀರಿ? ಹಾಂ, ಏನೋ ನಮ್ಮ ಖರ್ಚು ಮಾಡ್ಕೊಂಡು 2,000 3,000 5,000 ಹಾಕಾವ್ರಿ, ಪ್ರಾಫಿಟ್ ಹೆಂಗಂಗೆ ಹೆಚ್ಚಾಕೈತಿರಲ್ಲ ಹಂಗಂಗೆ. ಒಂದು ವರ್ಷ ಜಾಸ್ತಿ ದುಡ್ಡು ಉಳಿತಂದ್ರೆ ಜಾಸ್ತಿ ಕಟ್ತಿರ್ತೀವಿ. ಮತ್ತೀಗ ಮನೆಗೆ ಮಕ್ಳಿಗೆ ಕಾಲೇಜ್ ಕರೆಸ್ಬೇಕು ರೀ, ಕಾಲೇಜಿಗೆ ನೋಡ್ಕೋಬೇಕು, ಎಲ್ಲರೂ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ, ಎಲ್ಲರೂ ಶಾಲೆಗೆ ಬರ್ತಾರೆ. ಒಬ್ಬಳೇ ಮಗಳಿಗೆ ಸೆಕೆಂಡ್ ಇಯರ್ ಮುಗಿಸಿ ಒಬ್ಬಳ ಮಗಳು ಮನೆಯಾಗ ಅದಾಳ್ರಿ, ಒಬ್ಬಕ್ಕೆ ಸೆಕೆಂಡ್ ಇಯರ್ ಕಲಿತಾಳು, ಒಬ್ಬಕ್ಕೆ ಮ್ಯಾಟ್ರಿಕ್ ಕಲಿತಾಳು, ಒಬ್ಬ ಮಗ ಆದರೆ ಏಟ್ತದನ್ರಿ, ಅವ್ನು ಕುಂದಗೋಳ ಮಟ್ಟದಾಗ ಇಟ್ಟೇನ್ರಿ. ಅವರೆಲ್ಲರೂ ಹೊಲದಲ್ಲಿ ಏನೇನು ಸಹಾಯ ಮಾಡೋಕು ಮಾಡಿ ಎಲ್ಲರೂ ಮಾಡ್ತಾರೆ, ಮಾಡಿ ಆನಂತರ ಆನಂತರ ಹೋಗ್ತಾರೆ. ಅರವತ್ತು ಮುಂಜಾನೆ ರೀ, ಒಂದು 5 ಮಾಲಿ ಬೇಕಂತ ತಿಳ್ಕೊರಿ, ಒಬ್ರು ದೇವಸ್ಥಾನ ಐತೆ ಅಲಂಪುರ ದೇವಸ್ಥಾನ, ನಾವು ಹೂವನ್ನು ಮಾರಕ್ಕೆ ಹೋಗೋದಿಲ್ರಿ. ಆ ಮುಂಜಾನೆ ಮಾಲಿ ಬೇಕಂತ ಬಂದು ಹೇರ್ಲೋ, ಅದಕ್ಕೆಲ್ಲ ಒಂದು ಸೈಕಲ್ ತೊಗೊತಾರ್ರಿ, ಹೂವಾರನ ಒಬ್ರು ಹೂ ಹರ್ಕೊಂಬರ್ತಾರೆ, ಅವ್ರು ಮಾಲಿ ಮಾಡಿಕೊಡ್ತಾರೆ, 20 ರೂಪಾಯಿಗೆ ಒಂದು ಮಾಲಿ ಕೊಡ್ತೀವ್ರಿ. ಆ ಸಂದರ್ಭದಾಗ ಯಾವ್ಯಾವ ಸಂದರ್ಭ, ಶ್ರಾವಣದಾಗ ಹಂಗೆ ಬರ್ತೈತಿ, ಅಮಾಸಿಗೆ 100 150 ಮಾಲಿ ಮಾಡ್ತೀವಿ ರೀ. ಹಬ್ಬ ಹುಣ್ಣಿಮೆ ಅಂತವೆಲ್ಲ ಜಾಸ್ತಿ ಇರುತ್ತೆ, ಎಲ್ಲ ಜಾಸ್ತಿ ಇರ್ತೈತ್ರಿ ಅಲ್ವಾ. ಬೇಡಿಕೆನೂ ಕೂಡ ಜಾಸ್ತಿ ಆದಷ್ಟು ನಿಮ್ಗೆ ಆ ಸಂದರ್ಭದೊಳಗೆ ಬರುವಂಗೆ ಹೂವನ್ನು ಬೆಳೆಯ. ನಾವು 10 ರೂಪಾಯಿಗೂ ನಾವು ಯಾಕೆ ಹೋಗ್ಬೇಕು ಅನ್ನೋಂಗಿಲ್ಲ ಮಕ್ಕಳ್ರಿ, 10 ರೂಪಾಯಿ ಹೂವು ಯಾರೇ ಕೇರೂ ತೊಂಬಂದು ಕೊಡ್ತಾರೆ. ಹೌದಲ್ಲ, ಹಾಂ. 10 ಗಂಟೆದೊಳಗೆ ಏನಿರ್ತೈತಲ್ರಿ, ಅದನ್ನು ಮಾಡ್ತಾರ್ರಿ. 10 ಗಂಟೆದ ಮುಂದೆ ನಾವು ಮತ್ತೊಂದು ಸಾಯಂಕಾಲ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. 1 ರೂಪಾಯಿಗೆ ಮೊದಲು ಪ್ರಥಮ ಬೆಲೆ ಇದೇವ್ರಿ, ನಾವು ಬೆಲೆ ಕಡಿಮೆ ಇತ್ತು ನಮಗೆ. ಈಗ 10 ರೂಪಾಯಿ ಸಿಗಾಯ್ತು ಅಂದ್ರೂ 1 ರೂಪಾಯಿ ಬೆಲೆನ ಮಾರ್ತಿಲ್ರಿ ನಾವು. 1 ರೂಪಾಯಿ ಬೆಲೆಗಾರನು ಮಕ್ಕಳು ಹೋಗುತ್ತಾರೆ, ಇನ್ನೂ ಅವ್ರನ್ನ 10 ರೂಪಾಯಿ ಒಂದಿಂದ ಹೂ ಹಚ್ಚಿದಂಗ 10 ರೂಪಾಯಿ ಒಬ್ರು ಹೂ ಕೊಡ್ತೇವ್ರಿ ನಾವು. ಒಂದು ವಾರಕ್ಕೆ ಅವ್ರಿಗೆ 10 ರೂಪಾಯಿ ವಾರಕ್ಕೆ ಹೂ ತಂದು ಕೊಟ್ಟ ಬಿಡ್ತೇವ್ರಿ ನಾವು. ಎಲ್ಲ ಗ್ರಾಹಕರನ್ನು ತೃಪ್ತಿ ಪಡಿಸ್ ಎಲ್ಲಾರು ನೋಡಾಟ. ಆಮೇಲೆ ಯಾವ ಒಂದು ಅಂಗಡಿಗೆ ಒಂದು 15 ರೂಪಾಯಿ ಮಾಲಿ ಕೊಡ್ಬೇಕು, ಪ್ರಥಮದಾಗ 15 ರೂಪಾಯಿ ಮಾಲಿ ಕೊಡಿದಾರೆ. ಈ ಹೂವು ನಮ್ಮದು ಹಂಗೈತಿ ಹಿಂಗೈತಿ ಇಲ್ಲ, 15 ರೂಪಾಯಿ ಮಾಲಿ ಕಂಡೀಷನ್. 10 ಮಾಲಿ ತೊಗೊಳೋರಿಗೆ 20 ರೂಪಾಯಿ ಕಂಡೀಷನ್ ಕೊಡ್ತಾರೆ. ಹೊರಗಡೆ 25 ಕೊಡಕತ್ತ ನಾವು 20 ಕೊಟ್ಟಿರ್ತೀವಿ, ಯಾಕಂದ್ರೆ ನಮ್ದು ಒಂದೇ ರೇಟ್ ರೀ. ಅವ್ರು 10 ರೂಪಾಯಿ ಕೊಟ್ಟರು ಯಾರು ಕೊಡೋರ್ರಿ, ಎಲ್ಲರೂ ಮನೆಗೆ ಬಂದು ಮಾಲಿ ಹೋಯ್ತಾರೆ ರೀ. ನಾವು ಮಾಲಿ ಮಾರಾಟ ಮಾಡೋಕೆ ಹೊರಗೆ ಹೋಗ್ರಿ, ಇಲ್ಲಿಗೆ ಬಂದು ಹೋಗ್ಬೇಕು. ಹಾಂ, ಮನೆಗೆ ಬಂದು ಹೋಯ್ತಾರೆ, ಯಾವಾಗಲೂ ಇರ್ತಾನೆ, ಯಾವಾಗಲೂ ಹೂವು ರೀ, ಹೂವು ಯಾವಾಗೂ ಹೂವು ಇರ್ತೈತೆ ರೀ. ಚೆಂಡು ಅಷ್ಟೇ, ಚೆಂಡು ಹೂವು ರೀ. ಅಂತ ಸೇವಂತಿಗೆ ಹಚ್ಚಿರ್ತೀವಿ, ಸೇವಂತಿಗೆ ಇರ್ತೈತಿ ರೀ. ಹೌದಲ್ಲ, ಸೇವಂತಿಗೆ 5-10 ಮಾಲಿ ಸೇವಂತಿಗೆ ಇರತೈತಿ ರೀ. ನನ್ನ ಹತ್ರ ಜೇನು ಸಾಕಾಣಿಕೆ ಅದಾವ್ರಿ. ಎಷ್ಟು ಸಾಕಿರಿ ಜೇನು? ಒಂದು 6 ಪೆಟ್ಟಿಗೆ ಅದಾವ್ರಿ. ಜೇನು ಬರ್ತಂಗ? ಹಾಂ, ಜೇನು ತುಪ್ಪ ಬರ್ತೈತಿ ರೀ. ಎಷ್ಟು ಬರ್ತದ? ವರ್ಷಕ್ಕೊಂದು 2-2.5 ಸಾವಿರ ರೂಪಾಯಿ ಜೇನು ತುಪ್ಪದ ರೊಕ್ಕ ಹಾಕೈತಿ ರೀ. ಅಷ್ಟೇ, ಇನ್ನೂ ಜಾಸ್ತಿ ಆಗ್ಬೇಕಲ್ಲ. ನಮ್ಮ ಮನೆಗೆ ಬಳಕೆ ಮಾಡ್ಕೋತೀವ್ರಿ, ನಮ್ಮ ಮನೆಗೆ ಬಳಕೆ ಮಾಡ್ಕೊಂಡಿರ್ತೀವಿ. ಈಗ ನಮ್ಮಂತರ ಯಾರು ಸಾಯಬ್ರು ಬಂದು ಬಂದಿರ್ತಾರೆ, ನಾವು ಏನು ಕಾಣಿಕೆ ಕೊಡ್ಬೇಕಾಗಿತ್ತು ರೀ? ಜೇನು ಕೊಟ್ಟು ಕಳ್ಸೋದು. ಅದರಿಂದ ಏನು ಅನುಕೂಲ ಐತೆ ಬೆಳಗ್ಗೆ? ಬೆಳಗ್ಗೆ ರೀ ಪರಸ್ಪರ ಆಕೈತಿ ರೀ, ಒಂದು ಆಗ್ಬೇಕಾಗಿತ್ರಿ ಹೂವು. ಒಂದು ಹೂವಿನಿಂದ ಪರಸ್ಪರ ಮಾಡ್ತೈತಿ ರೀ, ಪ್ಯೂರ್ ಹೂ ತೊಗೊಂಬರ್ತೈತಿ, ಪರಾಗಸ್ಪರ್ಶ ಆಗುತ್ತೆ, ಪರಾಗಸ್ಪರ್ಶ ಮಾಡ್ಕೋತೈತಿ ರೀ. ಅದನ್ನು ಮಾಡ್ಕೊಂಡಿಂದ ನಮಗೆ ಉತ್ಪನ್ನ ಹೆಚ್ಚಾಕೈತಿ ರೀ. ಆಗುತ್ತಲ್ಲ, ಉತ್ಪನ್ನ ಭಾಳ ಹೆಚ್ಚಿಗೆ ಆಗುತ್ತೆ. ಏನು ಪೆಟ್ಟಿಗೆಯಿಂದ ಹುಳ ಏನು ಹೊರಗೆ ಹೋಗಿಲ್ಲ? ಇಲ್ಲಿ ಹೋಗ್ದಲ್ರಿ, ನಾವು ಮತ್ತೊಂದು ಪೆಟ್ಟಿಗೆ ಮತ್ತು ರಾಣಿ ತಯಾರಾಗ್ತಾರೆ, ಮತ್ತೊಂದು ಪೆಟ್ಟಿಗೆ ಮಾಡ್ಕೋತೇವೆ. ಪ್ರಥಮವಾಗಿ 2 ಪೆಟ್ಟಿಗೆ ನನಗೆ, ಈಗಾಗಲೇ 6 ಪೆಟ್ಟಿಗೆ ಅದಾವ. ಅದು ಗೊತ್ತಿದೆ ನಿಮಗೆ? ನಾವು ಯಾವ್ದು ಗೊತ್ತಿದೆ, ಹೆಂಗೆ ಡಿವೈಡ್ ಮಾಡಿ, ಯಾವಾಗ ಡಿವೈಡ್ ಮಾಡ್ಕೋಬೇಕು ರೀ? ಅಲ್ಲಿ ಹೆಚ್ಚು ಮಳೆ ಆಗುತ್ತೆ ನಿಮ್ಮ ಪ್ರದೇಶದಲ್ಲಿ? ನಮ್ಮ ಪ್ರದೇಶದಾಗ ಮಳೆ ಹೆಚ್ಚಾಗೈತಿ. ಒಂದು ಸ್ವಲ್ಪ ಮಳೆಗಾಲದಾಗ ಏನು ಮಾಡ್ತೇವೆ ಅಂದ್ರೆ ಅದ್ರ ಮ್ಯಾಲ ಒಂದು ತಗಡಿನ ನಿದ್ರಾತೈತಿ ರೀ, ಅದ್ರ ಮ್ಯಾಲ ಒಂದು ಹಳೆ ಹಾಸ್ತೇವೆ ರೀ. ಆನಂತರ ಅದಕ್ಕೆ ಕರಿ ಅಂತದ ಅವ್ರಿಗೆ ಹಂಚನ್ ಇಟ್ಟಿರ್ತೀವ್ರಿ, ಅದಕ್ಕೆ ಮಳೆಯನ್ನು ಬಿಡೋ. ಅದು ಆಹಾರ ಮಳೆಗಾಲದಾಗ ಮಾಡೋದನ್ನ ಇಲ್ಲರಿ. ಮಳೆಗಾಲದಾಗ ನಾವು ಹೂ ಸಿಗಲ್ಲ, 3 ತಿಂಗಳು ಹೂ ಸಿಕ್ಕರು ರೀ ಮೇಯಕ್ಕೆ ಅನುಕೂಲ ಇರ್ತದ್ರಿ. ಅದಕ್ಕೆ ಅದಕ್ಕೆ ಮಕರಂದ ಸಿಗಲ್ಲ, ಮಕರಂದ ಸಿಕ್ತದೆ, ಸಿಕ್ಕರು ಅದಕ್ಕೆ ಮೇಯಕ್ ಬರೋದಿಲ್ಲ, ಯಾಕಂದ್ರೆ ಮಳೆ ಬೆಳಕಾಯ್ತು ಹೊರಗೆ ಬರೋಲ್ಲ. ಅದೇ ಅದೇ, ಅಲ್ಲಿ ಒಳಗಿನ ತೆಳಗಿನ ಗೂಡ್ನಿಂದ ತುಪ್ಪನ್ನು ತೆಗೆದಿಲ್ರಿ ನಾವು. ಮ್ಯಾಲನ್ನ ನಮಗೆ ಎಷ್ಟು ಮಾಡಿಕೊಡ್ತಾರೆ ಅಷ್ಟೇ ತೊಗೋತೀವ್ರಿ. ತೆಳಗಿಂದ ಅದಕ್ಕೆ ಆಹಾರ ರೀ, ಮಳೆಗಾಲದಾಗ ಆಹಾರ ಬೇಕ್ರಿ ಅದಕ್ಕೆ. ಬೇರೆ ಯಾರು ಮಾಡ್ತಾರೆ ಇರ್ತಿ ಜೇನು ಸಾಕ? ಸಾಕಬಹುದು ರೀ ಸರ್, ಜಮೀನು ಕಡಿಮೆ ರೀ, ಮತ್ತು ಭಾಳಷ್ಟು ಸಾಕಬಹುದು, ರಗಡ್ ಮೀನ್ದಾರ ಸಾಕವ್ರಿ ಇದಾರೆ, ಆಡ ಸಾಕೋರಿಗೆ ರಗಡಿದಾರ ನಮ್ಮೂರಾಗ. ನಮ್ಗೆ ಎಲ್ಲಕ್ಕೂ ಸೆಟ್ಟಿಂಗ್ ಆಗಿರ್ಬೇಕು. ಈಗ ಬರೀ ಕಾಯಿಪಲ್ಲೆ ಹರಿಯಕ್ಕೆ ಹೋದ್ರು, ಕಾಯಿಪಲ್ಲೆ ಮಕ್ಕಳು ಮಾರಕ್ಕೆ ಹೋದ್ರು ಅವ್ಕೆ ಮೇವು ತೋರೋ ಶಕ್ತಿ ಇರೋದಿಲ್ಲ. ಅವು ನಮ್ಮ ಗುಡನ ನಮ್ಮ ಎಮ್ಮೆ ಮೇವು ಏನು ತರ್ತೇವೆ, ಆಕಳಿಗೆ ಎಮ್ಮಿಗೆ ಮೇವು ಏನು ತರ್ತೇವಲ್ಲ, ಅದನ್ನು ಮೇವನ್ನು ಅದರೊಳಗೆ ಬಳಕೆ ಮಾಡ್ಕೋತೇವೆ. ಆಡನ್ನು ಸಪ್ರೇಟ್ ಬಿಟ್ಟು ಇದಾ ಮಾಡೋದಿಲ್ಲ ರೀ, ನಮ್ಮ ಕೆಲಸಕ್ಕೆ ಹೆಂಗೆ ಹಂಗೆ ಐತೆ ಹಂಗೆ ಹಂತವಾಗಿ ಮಾಡ್ಕೋತೇವೆ. ಭಾಳಷ್ಟು ಸಾಕ್ಬೋದು, ಇಲ್ಲ ಅನ್ನೋದಿಲ್ಲ, ಸಾಕಾಣಿಕೆ ಮಾಡ್ಬೋದು. ಕರೆ ಸೆಪ್ರೇಟ್ ಆಗಿ ಒಬ್ಬರು ಆಳ್ಬೇಕಾಗ್ತದೆ. ಎರೆಗೊಬ್ಬರ ಮಾರಾಟ ಮಾಡೋದು ಹಂಗೇನು ಮಾಡ್ತೀರಾ? ಮಾರ್ತೇನೆ ರೀ ಸರ್. ಎಷ್ಟು ಬರುತ್ತೆ? ವರ್ಷಕ್ಕೊಂದು 80 ಕ್ವಿಂಟಲ್ ಬರುತ್ತೆ ಸರ್. ಹಾಂ, ಅದ್ರಲ್ಲಿ ನೀವು ಮಾರಾಟ ಮಾಡೋದು? ನಾವೊಂದು 40-45 ಕ್ವಿಂಟಲ್ ಮಾರ್ತೇನೆ ರೀ. ಅಷ್ಟೊಂದು 40-45 ಕ್ವಿಂಟಲ್. ಹೆಂಗೆ ರೇಟು? ಇನ್ಕತ್ತಕ್ಕೆ 5 ರೂಪಾಯಿ ಯಲ್ಲಾಪುರದವ್ರಿಗೆ ಒಂದು ಬಾಂಡ್ ಮಾಡಿಕೊಟ್ಟಿನಿ ಸರ್. ಹಾಂ, 5 ರೂಪಾಯಿ ನಾನು ಕೊಟ್ಟಿನಿ ಅವ್ರಿಗೆ ಬಾಂಡ್. ಒಂದು ಕಿಲೋಗೆ ಕೆ ಜಿಗೆ 5 ರೂಪಾಯಿ ನಂಗೆ ಬಾಂಡ್ ಇತ್ತು ರೀ. 8 ವರ್ಷ ಬಾಂಡ್ ಮಾಡೀನಿ ರೀ ಅವ್ರಿಗೆ 8 ವರ್ಷ ಅಂತ ಮುಗ್ದೈತಿ. ಈಗ ಯೂನಿವರ್ಸಿಟಿ ಒಳಗೆ ಏನು ಫಿಕ್ಸ್ ಆಗ್ತೈತಿ ಆ ರೇಟನ್ನು ಮಾರ್ಬೇಕು ರೀ ನಾನು. ಒಂದು ಕೆ ಜಿಗೆ 5 ರೂಪಾಯಿ 5 ರೂಪಾಯಿ ನಂಗೆ ಫಿಕ್ಸ್ ಇತ್ತು ರೀ ಅದು. ಆಗ ಈಗ ಯಾವಾಗ ರೀ, ಈಗ 8 ವರ್ಷ ಆತ್ರಿ ಈಗ ನಾ ಮಾಡಿದ್ದು ಎಲ್ಲ ಪ್ರದಾರ ಈಗ ಮುಗೀತಿ. ಈಗ ಮುಗೀತಿ ಅದು. ಈಗ ನೋಡ್ರಿ, 5 ರೂಪಾಯಿಗೆ 1 ಕೆಜಿ ಅಂದ್ರೆ 80 ಕ್ವಿಂಟಲ್ ಅಂದ್ರೆ 40,000 ರೂಪಾಯಿ ಆಗುತ್ತೆ. 40,000 ಆಕೈತ್ರಿ. 20,000 ರೂಪಾಯಿದಂತಿ ಮಿನಿಮಮ್ ರೊಕ್ಕ ತಗೋತೇನೆ ರೀ. 20,000 ರೂಪಾಯಿ ನಮ್ಮ ಹೊಲಕ್ಕೆ ನಾ ಬಳಕೆ ಮಾಡ್ಕೋತೇನೆ. 40,000-45,000 ರೂಪಾಯಿ ಗೊಬ್ಬರ ಆಗತೈತಿ ನಂದು. ಆಗುತ್ತೆ. ಪೇರುದಾಗ ರೊಕ್ಕ ಆಗ್ತೈತಿ ರೀ ಎಲ್ಲದ್ರೊಳಗೆ. ಪೇರು ಹೇಗಿದೆ ಈಗ? ಪೇರು ಭಾಳ ಚೆನ್ನಾಗೈತ್ರಿ ಸರ್. ಹೆಂಗಾದ್ರೂ ಮಾರಾಟ ಮಾಡೋದು? ಮಾರ್ಕೆಟ್ ಇಲ್ಲೇ ರೀ, ನಾವು ಉತ್ತಮ ಮಾಲತ್ತಂದ್ರೆ ಮಾರ್ಕೆಟ್ ಎಲ್ಲ ಇಲ್ಲೇ ಆಕೈತಿ. ನಿಮ್ಮೂರಲ್ಲೇ? ನಮ್ಮೂರಾಗ ಮಾರ್ತೇವೆ ರೀ. ಆನಂತರ ರೋಡ್ ಐತಿ, ನಮ್ಮ ಗೋವಾ ರೋಡ್ ಐತ್ರಿ. ಹೋಸಲ ಎಲ್ಲ ನಮ್ಮ ಊರಾಗ ಮಾರ್ಕೊಂಡೇವ್ರಿ. ರೋಡಿಗೆ ಒಂದು ಇದಾ ಮಾಡ್ತೇವೆ ರೀ, ಒಂದು 1-2 ತಾಸು ಕುಂತು ಮಾರಿ ಹೋಗ್ತೇವೆ ರೀ ಗೋವಾ ರೋಡಿಗೆ. ಹೌದಲ್ಲ, ನೀವು ಮಾರಾಟ ಮಾಡೋದು? ನಾವು ಮಾರಾಟ ಮಾಡೋದು, ನಾವು ಇನ್ನೊಬ್ರಿಗೆ ಯಾರಿಗೂ ಕೊಡೋದಿಲ್ಲ. ಅರಿಶಿನ ಪೌಡರ್ ಅರಿಶಿನ ಮಾಡ್ತೇವೆ ರೀ, ಅರಿಶಿನ ಪೌಡರ್ ಮಾಡ್ತೇವೆ, ನಾವು ಮಾರ್ತೇವೆ ರೀ. ಪೌಡ್ರ್ ಹೆಂಗೆ ಮಾಡ್ತೀರಿ? 200 ರೂಪಾಯಿ ಕೆಜಿ ಮಾಡ್ತೇವೆ. ಮಷಿನ್ ಇದೆಯಾ? ಗಿರಣಿ ಒಳಗೆ ಬೀಸ್ತೇವೆ ರೀ. ಆನಂತರ ಗಾಡಕ್ ಹಾಕ ಮಿಷಿನ್ ಮಾಡ್ಕೊಂತೇವೆ ರೀ. ವರ್ಷಕ್ಕೊಂದು 1.5 ಕ್ವಿಂಟಲ್ ಅರಿಶಿನ ಮಾಡ್ತೇವೆ ರೀ. 1.5 ಕ್ವಿಂಟಲ್ ತಕ್ಕ ರೇಟ್ ಹೆಂಗೆ ಅದು? ನಾವು ಪೌಡರ್ ಮಾಡಿ ಕೊಡೋದನ್ನ 200 ರೂಪಾಯಿಗೆ 1 ಕೆಜಿ ಕೊಡ್ತೇವೆ ರೀ. ಅದ 20,000 ರೂಪಾಯಿ 25,000 ರೂಪಾಯಿ ಆಗುತ್ತೆ. ಹಾಂ, ಅದನ್ನ ಹೆಚ್ಚಾಗಿ 40,000 ತಗದ ಐತಿ ನಮ್ಮ ಇನ್ಕಮ್ ರೀ. ಅಲ್ಲ, ಉಪಬೆಳೆ ಅದ, ಅದು ಮುಖ್ಯ ಬೆಳೆ ಅಲ್ಲ ಅದು. ಹಾಂ, ಉಪಬೆಳೆ ರೀ. ಮೂರು ತಿಂಗಳದು ಬೇರೆ ರೀ, 7 ತಿಂಗಳದು ಬೇರೆ ರೀ. ಅನಂತ ಪ್ಯೂರು ಮಾತ್ರ ಏನಂತೀರಿ? ಇವು ನಿರಂತರ ಪ್ಯೂರು ಲಿಂಬು ಇವೆಲ್ಲ ನಿರಂತರ ಅದು. ಇವನ್ನ 7 ತಿಂಗಳು 8 ತಿಂಗಳು ಕಬ್ಬು 12 ತಿಂಗಳು ಕಟಾವ್ ಆಕೈತಿ ರೀ. ಹಿಂಗೆ ಇವತ್ತು ಮ್ಯಾಲ ರೀ, ಅವತ್ತರವಾಗಿ ಏನು ಬೆಳ್ಕೋಬೇಕು? ಮೈಮೂರು ದುಡಿದ್ರೆ ಅಥವಾ ಖುಷಿಯಿಂದ ಕೆಲಸ ಮಾಡಿ ಭಾರಿ ರೀ ಕೆಲಸ. ನಾವು ದುಡಿಬೇಕು ಮಾತ್ರ, ದುಡಿಮೆ ಮಾತ್ರ ಮಾಡ್ಬೇಕು ರೀ. ಮತ್ತೆ ಹದ ಸಿಗಬೇಕು ಕೃಷಿಯೊಳಗೆ. ಅದನ್ನು ನಾವು ನಮ್ಮ ಅಗ್ರಿಕಲ್ಚರ್ ಆಯ್ತು ಆ ಟೆಕ್ನಿಕ್ದೊಳಗೆ ಮಾಡ್ರೆ ನಮಗೆ ಯಾವುದೂ ನುಕ್ಸಾನ ಇಲ್ಲ. ಇಲಾಖೆಯವರು ಸಪೋರ್ಟ್ ಭಾಳಷ್ಟು ಭಾಳ ಸಪೋರ್ಟ್ ಮಾಡ್ತಾರೆ. ಎಲ್ಲ ಇಲಾಖೆಯವರು ಸಪೋರ್ಟ್ ಮಾಡಿದ್ದಾರೆ ನಂಗೆ. ಇವರು ಮಷಿನ್ ಏನು ಉಪಯೋಗ ಮಾಡಲ್ಲ ನೀವು? ನಾವೇನು ಮೆಷಿನ್ ಉಪಯೋಗ ಮಾಡೋಲ್ಲ. ಟ್ರ್ಯಾಕ್ಟರ್ ಅಂತಿಂತವು ಸಣ್ಣ ಸಣ್ಣ ಮಷಿನ್ನು ಸಣ್ಣ ಸಣ್ಣ ಮಷಿನ್ ಐತೆ ರೀ, ತೊಗೊಂಬಂದು ಇಟ್ಟೇನ್ರಿ. ಖರೆ ಅದನ್ನು ಮಳೆಗಾಲಕ್ಕೆಲ್ಲ ಪ್ಲಾಸ್ಟಿಕ್ ಮೆಷಿನ್ ಮೆನ್ಸಿಂಗ್ ಮಾಡಿರ್ತೇನೆ ರೀ. ಕಳೆ ಕಡಿಮೆ ಮಾಡ್ಬೇಕಂತ ಪ್ಲಾಸ್ಟಿಕ್ ಮೆನ್ಸಿಂಗ್ ಮಾಡ್ಕೊಂಬಿಟ್ಟಿರ್ತಾನೆ ಸರ್. ಅದ್ರಾಗ ಕಳೆ ಕಡಿಮೆ ಆಗ್ತೈತಿ, ಡ್ರಿಪ್ ಹಾಕೊಂಬಿಟ್ಟಿರ್ತಾನೆ ರೀ. ಮಳೆಗಾಲದಾಗ ಕಳೆ ಹೆಚ್ಚಾಕೈತಿ ರೀ, ಬ್ಯಾಸ್ಗೆ ಟೈಮ್ದಾಗ ಕಳೆ ಭಾಳ ಕಡಿಮೆ. ಅದನ್ನು ಹಂತಕವಾಗಿ ಮಕ್ಕಳು ನಾವು ಏನೋ ಭಾಳ ಎಮರ್ಜೆನ್ಸಿ ಬರ್ತಾರೆ, ಆಳು ಹಚ್ಚಿರ್ತವ್ರಿ. ಭಾಳ ಕಳೆಯನ್ನು ಸಾಕೈತ್ರಿ, ಆಳು ಹಚ್ತವ್ರಿ. ಯಾಕಂದ್ರೆ ಕಂಟ್ರೋಲ್ ಆಗ ಟೈಮ್ದಾಗ ಕಂಟ್ರೋಲ್ ಆಗಾಕೈತಿತ್ತು, ಅದನ್ನೇನು ಮಾಡ್ಕೋದಿಲ್ಲ ರೀ. ಪ್ಲಾಸ್ಟಿಕ್ ಮಲ್ಚಿಂಗ್ ಅಂದ್ರೆ ಹಾಂ, ಪ್ಲಾಸ್ಟಿಕ್ ಅದನ್ನು ಒಂದ್ಸಲ ತೊಗೊಂಬಂದ್ರೆ ಅಂದರೆ ಒಂದು 2-3 ವರ್ಷ ಬಳಸ್ಬೋದು ಅದನ್ನು? ಇಲ್ರಿ, ಇವು 2-3 ವರ್ಷನೇ ಆಗಲ್ ಸರ್. ಹಂಗೇನು ಆಗಲ್ ರೀ, ಒಂದು ವರ್ಷ ರೀ. ಒಂದು ವರ್ಷ ಯಾಕೆ ಮತ್ತೆ ಭೂಮಿ ಉಳ್ಮೆ ಮಾಡ್ಬೇಕಾಕೈತಿ ರೀ. ಹಂಗೆ ಬಿಡಾಕತ್ರ ಮತ್ತೆ ಭೂಮಿ ಗಟ್ಟಿ ಆಗೋಲ್ರಿ. ಗಟ್ಟಿ ಆಗೋದಕ್ಕಿಂತ ಸುಣ್ಣದೈತೆ, ಭೂಮಿ ಬಿಳಿದಾಗಿ ಬಿಡ್ತೈತಿ ರೀ. ಸುಣ್ಣ ಬಿಳಿ ಆಕೈತಿ ಭೂಮಿಯಲ್ಲಿ, ಶಕ್ತಿ ಕಡಿಮೆ ಆಗ್ತಾ ಹೋಗ್ತೈತಿ. ಯಾಕಂದ್ರೆ ಭೂಮಿ ಒಳಗಿರುವಂತ ಎಲ್ಲ ಸುಣ್ಣ ಮ್ಯಾಲ್ ಬರ್ಲಿಕ್ಕೆ ಪ್ರಾರಂಭ. ಹಾ, ಮ್ಯಾಲ್ ಬರ್ತೈತಿ ಸರ್. ಬಿಳಿದು ಬರಾಕೈತಿ, ಆಯ್ದಾಗ ಭೂಮಿ ಒಳಗೆ ತಾಕತ್ ಕಡಿಮೆ ಆಕೈತಿ. ವರ್ಷಕ್ಕೆ ವರ್ಷ ನಾವು ಭೂಮಿ ಕಾಸಿ ಇನ್ ಮ್ಯಾಲ ನಾವೆಲ್ಲ ಭೂಮಿ ಎಲ್ಲ ಕಾಸ್ತೇವ್ರಿ. ಹಂಗೆ ಎಲ್ಲ ಗಳೆ ಹೊಡೆದ್ ಬಿಟ್ಟು ಬಿಡ್ತೇವ್ರಿ. ಈಗ ಒಂದು ತಿಂಗಳ ಬೆಳೆನ ಮಾಡೋದಲ್ರಿ ಅವನು, ಒಂದು ತಿಂಗಳ ತಕ್ಕ ಅದಕ್ಕೆ ಉಳಿಮೆ ಮಾಡ್ಕೊಂಡು ಅದಕ್ಕೆಲ್ಲ ಗೊರಿ ಗೊಬ್ಬರ ಹಾಕೊಳ್ಳೋದು, ಅವನ್ನೆಲ್ಲ ಒಂದು ಸ್ವಲ್ಪ ಕಾಸು ಮೇಲ್ತಾರೆ ರೀ. ಭೂಮಿಯನ್ನು ಕಾಯ್ಬೇಕ್ರಿ. ಕೃಷಿ ಮಾಡ್ಕೊಂತ ಹೈನುಗಾರಿಕೆ ಮನೆಯಲ್ಲಿ ಬೆಣ್ಣೆ ತುಪ್ಪ ಹಾಲು ಎಲ್ಲ ಮಜ್ಜಿಗೆ ಎಲ್ಲ 1 ಎಕರೆದೊಳಗೆ ಮಕ್ಕಳನ್ನು ಬೆಳೆಸ್ಕೊಂತ ನೀವು ಹಾಕೋಂತ ಅಲ್ಲ, ಮತ್ತೆ ಅಷ್ಟೆಲ್ಲ ನೀವು ಆಹಾರ ದಿನನಿತ್ಯ ಸೇವಿಸ್ತೀರಿ ಅಂತ ಅಲ್ಲ, ಯಾವುದೇ ರಾಸಾಯನಿಕ ಇಲ್ಲದಂತದ್ದು. ಒಟ್ಟಾರೆ ಬೇರೆ ರೈತರಿಗೆ ಏನು ಹೇಳ್ತೀರಿ? ಒಬ್ಬ ನೀವು ಅನುಭವಿ ರೈತ. ನಮ್ಮ ಅನುಭವ ನಮ್ಮಲ್ಲಿ ಯಾರು ಬರ್ತಾರಲ್ಲ ರೀ, ನಮ್ಮ ಕೇವಿಕೆಯವ್ರನ್ನ ನಮ್ಮಲ್ಲಿ ಕಲಿಸ್ತಾರೆ ಟ್ರೈನಿಂಗ್ದವ್ರು. ಯಾಕಂದ್ರೆ ನಾನು ಹೋಗಿ ಕಲ್ತಿದ್ದೇನೆ ರೀ. ಹಂಗೆ ನನ್ನಂಗೆ 10 ಮಂದಿ ರೈತರಾಗಲಿ, ರೈತೆ ಕುಳಿಲಿ. ಈಗ ರೈತರಿಗೆ ಯಾರೋ ಹೆಣ್ಣು ಕೂಡ ಆಗ್ತಾ ಇರಲ್ಲ, ರೈತ ಕುಳಿ ಆಗ್ತಾ ಇರಲ್ಲ, ಎಲ್ಲ ಧಾರವಾರ ಮಾಡ್ಕಿಟ್ಟಿದ್ದಾರೆ. ನಾ 1 ಎಕರೆದಾಗ ಮಾಡ್ತೇನೆ ಹಂಗಂತಾರ ಮಾಡಿ ತೋರಿಸೇನೆ ರೀ. ಈಗೆಲ್ಲ ನಂದು ಅವ್ರಾಗೇನೋ ಮಾಡ್ತಾರೆ ಈಗೆಲ್ಲ. ರಾಮಾನ್ ಇಂಥವ್ ನಾನು ರೀ, ನನ್ನ ಹುಳ್ಕ ಕಳಿಸ್ತಾರ ರೀ, ನನ್ನ ಹುಳ್ಕ ಕಳಿಸ್ತಾರೆ, ಅಲ್ಲಿ ಹೋಗಿ ನೋಡಿ ಬರೋಗ್ರಿ ಹೇಳ್ತಾರೆ. ಹಾಂ, ನನ್ನ ಹೊಲಕ್ಕೆ ಎಲ್ಲರೂ ಕಳಿಸ್ತಾರೆ, ಸಾಕಷ್ಟು ಜನ ಬರ್ತೈತ್ರಿ. ಇವತ್ತು ಟ್ರೈನಿಂಗ ಇವತ್ತು ಒಬ್ಬರು ಬರೋದಿಲ್ಲ ಅಂತ ನನ್ನ ಹೊಲಕ್ಕೆ ಕಲೋಂಗಿಲ್ಲರಿ, ಪ್ರತಿ ಬರ್ತಿರ್ತಾರೆ ರೀ. ನಾನು ಏನೋ ಒಂದು ವಿಶೇಷವಾಗಿ ನಾನು ದೊಡ್ಡ ದೊಡ್ಡ ಕಾರ್ಯಕ್ರಮ ಇದ್ರೆ ಅಟಕರಿ ರೀ, ಸಣ್ಣ ಕಾರ್ಯಕ್ರಮ ನನ್ನ ಕರಿಬೇಡ್ರಿ, ಏನಿದ್ರೂ ಅಲ್ಲಿ ಕಳಿಸ್ರಿ. ನಾನು ನೇರವಾಗಿ ನಾನು ಹೊಲ್ದಾಗ ನೋಡಲಿ, ನಾ ಬಾಯಲ್ಲಿ ಹೇಳಿ ಹೋಗೋದಿಲ್ಲ, ನೇರವಾಗಿ ನಾನು ಹೊಲ್ದಾಗ ನೋಡ್ಬೇಕು, ಅವರು ನೇರವಾಗಿ ಬೆಳಿಬೇಕು ಅಂತ ವಿಚಾರ ನಾನೇ ಹೇಳಿಬಿಡ್ತೇನೆ ರೀ ಸರ್. ನನ್ನ ಹೊಲಕ್ಕೆ ಬಂದು ನೋಡ್ರಿ, ಯಾಕಂದರೆ ನೀವು ಕೊಟ್ಟಿದ್ದೆ ಐತಿ, ನಾ ಕುಡ್ದಕ್ಕೇನು ಹೊಂಟೈತಿಕೆ ಐತನ್ರಿ. ರಾಮಪ್ಪ, ನಿಮ್ಮ ಮಾತನ್ನು ನಮ್ಮ ಕೇಳುವರು ಕೇಳಿದರೆ ಅವರಿಗೂ ಕೂಡ ಅನಿಸುತ್ತೆ, ಎಷ್ಟೆಲ್ಲ ಮಾಡಿದ್ದಾರೆ ರಾಮಪ್ಪ ಶಿವಪ್ಪ ನಂದನ್ ಮಾಡಿ ಅವರು. ಎಲ್ಲ ರೈತರು ಸಾಧ್ಯವಾದರೆ ಅವರು ತೋಟಕ್ಕೆ ಭೇಟಿ ಕೊಡ್ಬೋದು. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ರಾಮಪ್ಪ ಶಿವಪ್ಪ ನಂದನವಾಡಿ ಅವ್ರ ಜೊತೆ ಮಾತಾಡ್ಬೋದು. ಅವ್ರ ಫೋನ್ ಸಂಖ್ಯೆ ಈ ರೀತಿ ಇದೆ: 9535422711. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ, ಖುಷಿಯನ್ನು ಹಂಚಿಕೊಂಡಿದ್ದಕ್ಕೆ ರಾಮಪ್ಪ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವಗಳ ಕುರಿತು ರಾಮಪ್ಪ ಶಿವಪ್ಪ ನಂದನ್ ವಾಡಿ ಅವರೊಂದಿಗೆ ಎಚ್ ಪಿ ರಾಮಡಿಗೆ ಅವರು ನಡೆಸಿದಂತಹ ಸಂದರ್ಶನವನ್ನು ಕೇಳಿದ್ರಿ. ಇನ್ನು ಮುಂದೆ ಜನಪದ ಸಂಗೀತದಲ್ಲಿ ಬೈಲಹೊಂಗಲ್ ತಾಲೂಕು ಮೂಗುಬಸವದ ಶ್ರೀ ಶೈಲ್ ಸೋಮಪ್ಪ ಹಡಪತ್ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳೋಣ. ಭವಮಾಲೆಗೊಳಗಾದೆ ನೆಂಬುದೆ ಪೂಸಿ ನಿನ್ನ, ಭವಮಾಲೆಗೊಳಗಾದೆ ನೆಂಬುದೆ ಪೂಸಿ ನಿನ್ನ, ಭವಮಾಲೆ ಭವಮಾಲೆಗೊಳಗಾದೆ ನೆಂಬುದೆ ಪೂಸಿ ನಿನ್ನ, ಭವಮಾಲೆಗೊಳಗಾದೆ ನೆಂಬುದೇ ಪೂಸಿ ನಿನ್ನ, ಭವಮಾಲೆ ಬಳಗಾದೆ ವಿವರಿಸಿ ನೋಡೋ ನೋಡಲ ಜೀವನೇ, ವಿವರಿಸಿ ನೋಡು ನೋಡಲ ಜೀವನೇ, ಭವಮಾಲೆ ಬಳಗಾದೆ ನೆಂಬುದೇ ಪೂಸಿ ನಿನ್ನ, ಭವಮಾಲೆ ಬಳಗಾದೆ ನೆಂಬುದೇ ಪೂಸಿ ನಿನ್ನ, ಭವ ಪರಚಿಂತೆ ಅಳಿದು ನ ಹತನಾದ ದೋಳು ಬುದ್ಧಿ, ಕರಿಗೊಂಡು ಪರಮ ಶಾಂತಿಯ ನೈದಲು, ಮಿರಗುವ ಬೆಳಗಿನ ಬಳಗವ ನೊಳಕೊಂಡು, ಮಿರಗುವ ಬೆಳಗಿನ ಬಳ ಭವಮಾಲೆ ನೀತಿಗಳೆದು ಕಾಯ ಕರನ ಕರಂಗಾಳ, ಭೂತ ಕಾರಣ ಪಂಚ ಕವನುಳಿದು, ನೀತಿ ಭೀತಿಯ ಮೀರಿ ನಿಂದು ನೋಡಲು ಪಾರಂ, ನೀತಿ ಭೀತಿಯ ಮೀರಿ ನಿಂದು ನೋಡಲು ಪಾರಂ, ಜ್ಯೋತಿ ಸ್ವರೂಪ ಜ್ಯೋತಿ ಸ್ವರೂಪ ನೀನಾಗುತ್ತು, ಭವಮಾಲೆ ಭವಮಾಲೆ ಅನಘನ ಧ್ವಯ ನಿತ್ಯ ಮುಕ್ತ ಸಚ್ಚಾನಂದ, ಅನಘನ ಧ್ವಯ ನಿತ್ಯ ಮುಕ್ತ ಸಚ್ಚಾನಂದ. ಇದುವರೆಗೆ ಜನಪದ ಸಂಗೀತದಲ್ಲಿ ಬೈಲಹೊಂಗಲ ತಾಲೂಕು ಮೂಗುಬಸವದ ಶ್ರೀ ಶೈಲ ಸೋಮಪ್ಪ ಹಡಪದ್ ಮತ್ತು ಸಂಗೀತದ ಭಜನಾ ಪದ ಕೇಳಿದ್ದೀರಿ. ಇನ್ನು ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಹೀಗಿದೆ. ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು 3689 4807, ಉದ್ದಿನಕಾಳು 4699, ಅಲ್ಸಂದೆ 6969, ಕುಮಿನ್ ಸೀಡ್ 9595-9710, ಹೆಸರುಕಾಳು 4100-7169, ನೆಲಗಡಲೆ ಶೇಂಗಾ 5096-7610, ಹುರುಳಿಕಾಳು 5315-6011, ಜೋಳ 877-3877, ಮೆಕ್ಕೆಜೋಳ 877-2109, ಸೂರ್ಯಕಾಂತಿ